ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ಚಿತ್ರನಟ ಅನಂತ್ ನಾಗ್, ತಾಯಿಯಾಗಿ, ಪತ್ನಿಯಾಗಿ, ಸಹೋದರಿಯಾಗಿ ನಮಗೆ ಹೆಣ್ಣು ಬೇಕು, ಮಗಳಾಗಿ ಏಕೆ ಬೇಡ? ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೇಗಿಲ ಮಡಿತ ಕಾರ್ಯಕ್ರಮದ ಅರಣ್ಯ ಮರು ಪ್ರಸಾರ, ಅರಣ್ಯ ಕೃಷಿ ಈ ವಿಷಯವಾಗಿ ಡಾಕ್ಟರ್ ಯಮುನಾ ಬಿಜಿ ಅವರಿಂದ ಮಾಹಿತಿ, ನಂತರ ಸಿರಿಧಾನ್ಯ ಕೃಷಿ ಮೌಲ್ಯವರ್ಧನೆ ಹಾಗೂ ಬಳಕೆ ಕುರಿತು ಹೊಸದುರ್ಗ ತಾಲೂಕು ಆದ್ರಿಕಟ್ಟೆ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಚಂದ್ರಮ್ಮ ಅವರೊಂದಿಗೆ ಸಂದರ್ಶನ, ನಂತರ ರಾಗಿ ಬೆಳೆಯ ಬೇಸಾಯ ಕ್ರಮಗಳು ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾಗಿರುವ ಡಾ ರುದ್ರಗೌಡ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. बहु रमा बिटिया की शादी के लिए सोना बहुत सोच समझ कर लेना, कहीं कोई ठग ना ले. हाँ माँ, वो जमाने गए, अब ग्राहक को कोई ठग नहीं सकता. अच्छा, अब स्वर्ण आभूषणों पर हॉलमार्क का निशान अनिवार्य है, इससे ग्राहकों को कोई शंका नहीं रहती और सोना तो शुद्ध मिलता ही है. जी हाँ, हमेशा हॉलमार्क के तीन निशान, BIS का लोगो, सोने की शुद्धता कैरेट में और 6-digit अल्फा न्यूमेरिक HUID कोड देख कर ही खरीदारी करें. जागो, ग्राहक जागो. उपभोक्ता मामले विभाग, भारत सरकार. ಕಾರ್ಯಕ್ರಮ ವೇಗಿಲ ಮಿಡಿತ. ಎಲ್ಲಾ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಯಮುನಾ ಬಿಜಿ, ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆ, ಇಲ್ಲಿ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ರೈತ ಬಾಂಧವರೇ, ಈ ದಿನ ನಾವು ತಿಳಿದುಕೊಳ್ತಿರುವ ವಿಷಯ ಯಾವ್ದಪ್ಪ ಅಂತಂದ್ರೆ ಅರಣ್ಯ ಕೃಷಿ. ಅರಣ್ಯ ಕೃಷಿ ಅಂದ ತಕ್ಷಣ ನಮ್ಗೆ ಏನು ನೆನಪಾಗುತ್ತೆ ಅನ್ನೋದಾದ್ರೆ, ನಮಗೆ ಗೊತ್ತಿರೋ ಹಾಗೆ ಮನುಷ್ಯರ ಒತ್ತಡ ಮತ್ತು ಅನೇಕ ಅಭಿವೃದ್ಧಿ ಯೋಜನೆಗಳಿಂದ ಕಾಡು ನಾಶವಾಗ್ತಾ ಬರ್ತಾನೆ ಇದೆ. ಅದೇ ರೀತಿ ಪರಿಸರ ಸಮತೋಲನ ಹಾಳಾಗ್ತಾ ಇದೆ, ಮಳೆಯಲ್ಲೂ ಸಹ ವ್ಯತ್ಯಯ ಆಗ್ತಾ ಇರೋದನ್ನ ನಾವು ಕಾಣ್ಬರ್ತಿದೀವಿ. ಹೀಗೆ ಬೇಸಾಯ ಮಾಡುವುದೇ ಒಂದು ದೊಡ್ಡ ಕಷ್ಟಕರ ಉದ್ಯೋಗವಾಗ್ತಾ ಪರಿಣಮಿಸ್ತಿದೆ. ಹೀಗಿರುವಾಗ ಮಣ್ಣಿನ ಫಲವತ್ತತೆ, ಸಾವಯವ ಅಂಶವನ್ನು ಹೆಚ್ಚಿಸಲು ಮರಗಳು ಎಷ್ಟು ಅತ್ಯವಶ್ಯಕ ಅನ್ನೋದು ನಮ್ಗೆಲ್ಲ ತಿಳಿದಿದೆ. ಮರಗಳಿದ್ದಲ್ಲಿ ತಂಪು ಮತ್ತು ಪರಿಶುದ್ಧ ಪರಿಸರವನ್ನು ಕಾಪಾಡಿಕೊಳ್ಳಲು ಒಂದು ಅವಕಾಶವಾಗಿರುತ್ತದೆ. ಮರಗಳು ಜೀವಿಗಳಿಗೆ ಅತ್ಯವಶ್ಯಕವಾಗಿ ಬೇಕಾದಂತಹ ಆಮ್ಲಜನಕ ಉತ್ಪತ್ತಿ ಮಾಡೋದಲ್ಲದೆ ವಾತಾವರಣದಲ್ಲಿ ಹೆಚ್ಚುತ್ತಿರುವ ಇಂಗಾಲದ ಡೈಆಕ್ಸೈಡ್, ಈ ಅನಿಲವನ್ನು ಹೀರಿ ವಾತಾವರಣ ಹಿತಕರವಾಗಿಡೋದನ್ನ ಅನ್ನೋದು ನೋಡ್ಕೊಳ್ಳುತ್ತೆ. ಈ ಮರಗಳು ಕೃಷಿಯೇತರ ಚಟುವಟಿಕೆಗಳಲ್ಲಿ ಸಹ ನಮ್ಗೆ ತುಂಬಾ ನೆರವಾಗುತ್ತೆ. ಕೃಷಿಯಲ್ಲಿ ಏಳು ಬೀಳು ಇದ್ದಿದೆ, ಆದ್ರೆ ಮರಗಳನ್ನ ಬೆಳೆಸಿದಲ್ಲಿ ಅವುಗಳಿಂದ ಮರಮುಟ್ಟು, ಹಣ್ಣು ಹಂಪಲು, ದನಕರುಗಳಿಗೆ ಮೇವು ದೊರೆಯೋದ್ರಿಂದ ರೈತರು ಕೃಷಿಯಿಂದ ಆಗಬಹುದಾದ ನಷ್ಟದಿಂದ ಚೇತರಿಸಿಕೊಳ್ಳೋ ಒಂದು ಅವಕಾಶವಿರುತ್ತೆ. ಎಷ್ಟೋ ರೈತರು ಕಷ್ಟಕಾಲದಲ್ಲಿ ಬೆಳೆಸಿದ ಮರಗಳನ್ನು ಮಾರಾಟ ಮಾಡಿ ಅದರಿಂದ ಆರ್ಥಿಕವಾಗಿ ಸುಧಾರಿಸಿರೋದನ್ನ ಕೂಡ ನಾವು ನೋಡಿದೀವಿ. ನಮ್ಮ ದೇಶದಲ್ಲಿ ಈಗ ಅರಣ್ಯ ಪ್ರದೇಶ ಒಟ್ಟು ಭೂ ವಿಸ್ತೀರ್ಣ ಸುಮಾರು 23% ಪರಿಸರ ಸಮತೋಲನ ಕಾಪಾಡಲು ಕನಿಷ್ಠ ನಮಗೆ 33% ಭೂ ಪ್ರದೇಶದಲ್ಲಿ ಅರಣ್ಯವಿರಬೇಕೆಂಬುದು ಒಂದು ನೀತಿ ಇದೆ. ಕರ್ನಾಟಕ ರಾಜ್ಯ ಒಂದರಲ್ಲೇ ರೈತರು ಜಮೀನಿನ ಬದುಗಳ ಮೇಲೆ ಮರಗಳನ್ನು ಬೆಳೆಸಿದ್ದೇ ಆದಲ್ಲಿ ಏನಿಲ್ಲ ಅಂದ್ರೂ ಸುಮಾರು 5 ಲಕ್ಷ ಹೆಕ್ಟೇರ್ನಷ್ಟು ಅರಣ್ಯ ವಿಸ್ತೀರ್ಣ ಮಾಡಬಹುದಾಗಿದೆ. ಆದ್ದರಿಂದ ರೈತರು ತಮ್ಮ ಜಮೀನಿನಲ್ಲಿ ಮರಗಳನ್ನು ಬೆಳೆಸಿ ತಾವು ಪ್ರಯೋಜನ ಪಡೆಯೋದ್ರ ಜೊತೆಗೆ ವೃಕ್ಷ ಸಂಪತ್ತನ್ನು ವೃದ್ಧಿಪಡಿಸಲು ತುಂಬಾ ನೆರವಾಗಬೇಕಾಗಿದೆ. ರೈತರು ಬಹುಮುಖ್ಯವಾಗಿ ತಮ್ಮ ದಿನನಿತ್ಯ ಬಳಕೆಗೆ ಬೇಕಾಗುವಂತಹ ಉರುವಲು ಕಟ್ಟಿಗೆ ಮರಗಳು, ದನಕರುಗಳಿಗೆ ಬೇಕಾಗುವಂತಹ ಮೇವಿನ ಮರಗಳು, ಸೊಪ್ಪಿನ ಗೊಬ್ಬರಕ್ಕೆ ಬೇಕಾಗುವಂತಹ ಮರಗಳು, ಹಣ್ಣು ಹಂಪಲು, ಔಷಧಿ ಮರಗಳು, ವ್ಯವಸಾಯ ಸಲಕರಣೆಗೆ ಬೇಕಾದಂತಹ ಮರಗಳು, ಬುಟ್ಟಿ ಹೆಣಿಯಕ್ಕೆ ಬೇಕಾಗುವಂತಹ ಮರಗಳು, ಮರಮುಟ್ಟು ನೀಡುವ ಮರಗಳು, ಹೀಗೆ ಊರ್ಗೋಲು ಅಥವಾ ಉಪಯೋಗಕ್ಕೆ ಬರುವಂತ ಯಾವ್ದಪ್ಪ ಅಂತಂದ್ರೆ ನಾರ್ ನೀಡುವಂತ ಗಿಡ ಮರಗಳು, ಎಣ್ಣೆ ನೀಡುವಂತ ಮರಗಳು, ಗಾಳಿಯ ಹೊಡೆತದಿಂದ ಕೃಷಿ ಬೆಳೆಯನ್ನ ರಕ್ಷಿಸುವಂತ ಗಾಳಿ ತಡೆಗೆ ಸೂಕ್ತವಾದ ಮರಗಳು, ಹೀಗೆ ಅನೇಕ ಬಹುಪಯೋಗಿ ಮರಗಳನ್ನ ನಾವು ಬೆಳೆಸಬಹುದಾಗಿದೆ. ಸರ್ವೆ ಮರ, ಹಳದಿ ಜಾಲಿ, ಸೀಮೆ ತಂಗಡಿ, ಹೊಂಗೆ, ದಿಂಗಡ ಇವೆಲ್ಲ ಬರ್ತವೆ. ಹಾಗೆ ಮೇವಿನ ಮರಗಳು ಅಂತ ಬಂದ್ರೆ ಸುಬಾಬುಲ್, ಆಲ, ಅರಳಿ, ನೇರಳೆ, ಹಿಪ್ಪೆ, ಬೇವು, ಹೆಬ್ಬೇವು, ಜಾಲಿ, ಅಗಸೆ, ಕಾಡು ಹುಣಸೆ, ಕ್ಯಾಲಿಯಾಂಡ್ರ ಇವೆಲ್ಲವೂ ಬರ್ತವೆ. ಹಾಗೆ ಸೊಪ್ಪಿನ ಗೊಬ್ಬರದ ಮರಗಳು ಮತ್ತು ಜೈವಿಕ ಕ್ರಿಮಿಕೀಟ ನಾಶಕ ಮರಗಳು ಅಂತಂದ್ರೆ ಹೊಂಗೆ, ಗ್ಲಿರಿಸೀಡಿಯಾ, ಸೀಮೆ ತಂಗಡಿ, ಮಳೆ ಮರ, ಕೊಂಡಮಾವು, ಹೂವರಿಸಿ, ಬೇವು, ಹಳದಿ ಜಾಲಿ, ಲಕ್ಕಿ ಸೊಪ್ಪು ಇವನ್ನ ನಾವು ನೋಡಬಹುದು. ಹಣ್ಣು ಹಂಪಲು ನೀಡೋ ಮರಗಳು ಯಾವ್ದು ಅಂದ್ರೆ ನಮಗ್ ಗೊತ್ತಿರೋ ಹಾಗೆ ಈ ಹುಣಸೆ, ಹಲಸು, ಮಾವು, ನೇರಳೆ, ಬೆಟ್ಟದ ನೆಲ್ಲಿ, ಬೇಲ, ಸೀತಾಫಲ, ಪನ್ನೇರಳೆ, ಗೋಡಂಬಿ ಇವೆಲ್ಲ ನಮಗ್ ಗೊತ್ತಿರೋಂತದೆ. ಈ ಮಳೆ ಮರ, ಹೊಂಗೆ, ಜಟ್ರೋಪ, ಬೇವು, ಹಿಪ್ಪೆ, ಸೀಮರುಬ, ನೀಲಗಿರಿ, ಲಕ್ಕಿ ಸೊಪ್ಪು, ನಿಂಬೆ ಹುಲ್ಲು, ಹಾಲ್ಮಡ್ಡಿ, ಧೂಪದ ಮರ ಇವೆಲ್ಲ ಬರ್ತವೆ. ಹಾಗೆ ಔಷಧಿ ಮರಗಿಡಗಳು ಯಾವ್ದು ಅಂದ್ರೆ ಬೇವು, ನೇರಳೆ, ಅಮೃತ ಬಳ್ಳಿ, ಅಳಲೆ, ತಾರೆ, ಬೆಟ್ಟದ ನೆಲ್ಲಿ, ನೆಲಬೇವು, ಬಿಲ್ವ ಪತ್ರ ಇವೆಲ್ಲವೂ ಬರ್ತವೆ. ಈ ದಿಮ್ಮಿ ಅಥವಾ ನಾಟ ನೀಡೋ ಅಂತ ಮರಗಳು ಯಾವ್ದ್ಯಾವ್ದು ಅಂದ್ರೆ ತೇಗ, ಸಾಗುವಾನಿ, ಕರಿಮರ, ತಾರೆ, ಮತ್ತಿ, ಶಿವನೆ, ನಂದಿ, ಹೊನ್ನೆ, ಹೆಬ್ಬೇವು, ನೇರಳೆ, ಹೂವರಸಿ, ಹಳದಿ ಜಾಲಿ, ಮಹಾಗನಿ, ಆಲ, ಬಾಗೆ, ಹಲಸು, ಮಾವು ಇವೆಲ್ಲವೂ ಬರ್ತವೆ. ಹಾಗೇನೆ ಅತ್ಯಂತ ಬೆಲೆ ಬಾಳೋ ಮರಗಳು ಯಾವ್ದ್ಯಾವ್ದು ಅಂದ್ರೆ ಶ್ರೀಗಂಧ, ರಕ್ತ ಚಂದನ, ಸಾಗುವಾನಿ, ಹೊನ್ನೆ ಇವೆಲ್ಲವೂ ಬರ್ತವೆ. ಇದು ಈ ಅರಣ್ಯ ಕೃಷಿ ಬಗ್ಗೆ ಒಂದು ನಾವು ತಿಳ್ಕೊಬೇಕಾಗಿದ್ದಂತ ಒಂದು ವಿಷಯ. ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ 9164538707. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಈಗ ಸಿರಿಧಾನ್ಯ ಕೃಷಿ ಮೌಲ್ಯವರ್ಧನೆ ಹಾಗೂ ಬಳಕೆ ಕುರಿತು ಹೊಸದುರ್ಗ ತಾಲೂಕು ಆದಿರಕಟ್ಟೆ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಚಂದ್ರಮ್ಮ ಅವರೊಂದಿಗೆ ಸಂದರ್ಶನ ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೊಸದುರ್ಗ ತಾಲೂಕು ಆದಿರಕಟ್ಟೆ ಗ್ರಾಮದ ಶ್ರೀಮತಿ ಚಂದ್ರಮ್ಮ ಅವರೀಗ ನಮ್ಮ ಜೊತೆಗಿದ್ದಾರೆ. ಅವರು ಹಿರಿಯರು, ಬಹಳ ವರ್ಷಗಳಿಂದ ಕೃಷಿ ಅನುಭವಗಳನ್ನು ಪಡ್ಕೊಂಡಿದ್ದಾರೆ. ಅಂದರೆ ಕೃಷಿಯಲ್ಲಿ ತೊಡಗಿಸ್ಕೊಂಡು ಸಿರಿಧಾನ್ಯಗಳನ್ನು ಬೆಳೆದು ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮಾಡಿ ಮತ್ತು ಸಿರಿಧಾನ್ಯಗಳನ್ನು ಯಾವ ರೀತಿ ಬಳಸ್ಬೋದು, ಯಾವುದನ್ನು ಬಳಸಿದರೆ ಯಾವ ರೀತಿ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ, ಇನ್ನೂ ಅನೇಕ ವಿಷಯಗಳ ಬಗ್ಗೆ ಅವರು ಮಾಹಿತಿಯನ್ನ ಇವತ್ತು ನೀಡ್ತಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಚಂದ್ರಮ್ಮ ಅವರೇ. ನಮಸ್ಕಾರ ಚಂದ್ರಮ್ಮ ಅವರೇ. ನೀವು ಕೃಷಿ ಕೆಲಸಕ್ಕೆ ತೊಡಗಿಸ್ಕೊಂಡು ಎಷ್ಟು ವರ್ಷ ಆಯ್ತು? ಒಂದು 25 ವರ್ಷ ಆಗ್ತದೆ. ನಮ್ಮ ಮನೆಯವರು, ನಾವು, ನಮ್ಮ ಮಕ್ಕಳು ಎಲ್ಲ ಕೃಷಿ ಮಾಡ್ತೀವಿ. ಎಷ್ಟು ಎಕರೆ ಹೊಲ ಇದೆ ನಿಮ್ದು? ನಮ್ದೊಂದು 30 ಎಕರೆ ಐತಿ. ಈಗ 30 ಎಕರೆಲ್ಲೇ ಏನೇನು ಬೆಳಿತೀರಿ? ರಾಗಿ ಬೆಳಿತೀವಿ, ಜೋಳ, ಮೆಕ್ಕೆಜೋಳ, ಹುರುಳಿ, ಸಾವೆ, ಸಜ್ಜೆ, ನವಣೆ, ಆರ್ಕ, ಬರ್ಗ, ಸಿರಿಧಾನ್ಯದ ಐಟಮ್ ಬೆಳಿತೀವಿ. ನಾವೇ ಸ್ವಂತಕ್ಕೆ ಬೀಜ ಮಾಡ್ಕೊಂಡು ಆಮೇಲೆ ಕೃಷಿ ಆಫೀಸ್ನಾಗೂ ತಗೊಂಡೋಗ್ತೀವಿ. ತಗೊಂಡೋಗಿ ಬಿತ್ತನೆ ಮಾಡಿ ಬೆಳೆ ಬೆಳಿತೀವಿ. ಈಗಿನ ಕೃಷಿ ಕೆಲಸ ಅಂದ್ರೆ ಏನ್ ಬೆಳಿತೀರ ಅಂದ್ರೆ, ಇಲ್ಲ ಶೇಂಗಾ ಬೆಳಿತೀನಿ, ಇಲ್ಲ ಮೆಕ್ಕೆಜೋಳ ಹಾಕ್ತೀನಿ, ಇಲ್ಲ ಹತ್ತಿ ಬೆಳಿತೀನಿ, ಇಂಥ ಮಾತುಗಳ ಜಾಸ್ತಿ ನಾವು ಕೇಳ್ತೀವಿ. ಆದ್ರೆ ನೀವು ಬೆಳೆಯಂತ ಬೆಳೆಗಳು ಎಲ್ಲ ಸಿರಿಧಾನ್ಯ ಬೆಳೆಗಳು, ಯಾಕೆ ನೀವು ಇವೇ ಬೆಳಿತೀರಿ? ಯಾಕಂದ್ರೆ ಈಗಿನ ರೈತರು ಏನ್ ಮಾಡ್ತಾರೆ ಅಂದ್ರೆ ಹಣ ನೋಡ್ತಾರೆ, ಹೆಚ್ಚು ಆದಾಯ ಬರಬೇಕು, ನನಗೆ ಹೆಚ್ಚು ಲಾಭ ಗಳಿಸಬೇಕು ಅನ್ನೋದು. ನೀವು ಆ ಒಂದು ದೃಷ್ಟಿಯಲ್ಲಿ ಕೃಷಿ ಮಾಡ್ತಾ ಇಲ್ಲ, ನಿಮ್ಗೆ ಇದೇ ರೀತಿ ಮಾಡ್ಬೇಕಂತ ಯಾಕೆ ಮನಸ್ಸು ಬಂತು? ಇದ್ರಾಗೂ ಭಾಳ ಲಾಭ ಇದೆ. ಸಾವೆ ಬೆಳೆದ್ರು 4,000 ರೂಪಾಯಿ ಕ್ವಿಂಟಲು, ನವಣೆ ಬೆಳೆದ್ರು 4,000 ರೂಪಾಯಿ ಕ್ವಿಂಟಲು, ಹುಳ್ಳಿ ಬೆಳೆದ್ರೆ 7,000 ರೂಪಾಯಿ ಕ್ವಿಂಟಲು. ಇದ್ರಾಗೂ ವರಮಾನ ಐತಿ, ಆದರೆ ಆರೋಗ್ಯಕ್ಕೂ ಒಳ್ಳೆಯದು. ಇದನ್ನ ಇಷ್ಟಪಟ್ಟು ಜಾಸ್ತಿ ಬೆಳಿತೀವಿ, ಇದಕ್ಕೂ ರೇಟ್ ಸಿಗುತ್ತೆ. ಇದು ನಾವು ಸೇಲ್ ಮಾಡ್ತೀವಿ, ಮಾರ್ಕೆಟ್ ಇತ್ತಂದು ಸೇಲ್ ಮಾಡ್ತೀವಿ. 50 ಕ್ವಿಂಟಲ್ಗಟ್ಟಲೆ ಸಾವೆ ಬೆಳಿತೀವಿ, 25 ಕ್ವಿಂಟಲ್ಗಟ್ಟಲೆ ಹುರುಳಿ ಬೆಳಿತೀವಿ, 100 ಕ್ವಿಂಟಲ್ಗಟ್ಟಲೆ ಶೇಂಗಾ ಬೆಳಿತೀವಿ. ಕೊಬ್ಬರಿ ಹಾಕಿ ನಾವೇ ಸ್ವಂತ ಕೆಣೆ ಮಾಡಿಸ್ಕೊಂತೀವಿ, ಕೊಂಡ್ಕೊಳಲ್ಲ ನಾವು. ಶೇಂಗಾ ಬೀಜ ಒಂದು 15 ಶೇರು, ಕೊಬ್ಬರಿ ಒಂದು 10 ಕೆಜಿ ಹಾಕಿ ಫಿಲ್ಟರ್ ಮಾಡಿಸ್ಕೊಂಬರ್ತೀವಿ. ಚೆನ್ನಾಗಿರ್ತೈತಿ, ಊಟಕ್ಕೂ ಚೆನ್ನಾಗಿರ್ತೈತಿ, ಆರೋಗ್ಯಕ್ಕೂ ಸರಿಯಾಗಿತ್ತು. ಈಗ ನೀವು ಸಾಮೆ, ನವಣೆ ಇವೆಲ್ಲ ಬೆಳಿತೀವಿ ಅಂತ ಹೇಳಿದ್ರಲ್ಲ, ಬೇರೆ ಬೆಳೆಗಳನ್ನ ಬೆಳೆಯೋದಕ್ಕೂ ಈ ಸಿರಿಧಾನ್ಯ ಬೆಳೆಗಳನ್ನ ಬೆಳೆಯೋದಕ್ಕೂ ಏನಾದ್ರೂ ವ್ಯತ್ಯಾಸ ಕಂಡಿದ್ದೀರಾ? ಟೊಮೊಟೊ, ಕಲ್ಲಂಗಡಿ, ದಾಳಂಬ್ರಿ ಇವನ್ನೆಲ್ಲ ಬೆಳೆದೀವಿ ನಾವು ಲಕ್ಷಗಟ್ಟಲೆಯ. ಅವೆಲ್ಲ ಹಣ ಉತ್ಪತ್ತಿ ಮಾಡವು, ಇವು ಆರೋಗ್ಯ ಉತ್ಪತ್ತಿ ಮಾಡವು, ಎಲ್ಲ ಜನಗಳಿಗೂ ಉಪಯುಕ್ತವಾದವು. ಅದಕ್ಕಾಗಿ ಇದನ್ನೇ ನಾವು ಹೆಚ್ಚಿಗೆ ಬೆಳಿತೀವಿ, ಅದನ್ನು ಬೆಳಿತೀವಿ. ಯಾವ ಟೈಮ್ನಾಗ ಏನು ಬೆಳಿಬೇಕೋ ಅವು ಬೆಳಿತೀವಿ ನಾವು. ನಮಗೆ ಇಟ್ಕೊಂಡು ಸಾಕಷ್ಟು ಮಾರ್ಕೆಟಿಗೆ ಕೊಟ್ಟು ಮಾರಾಟ ಮಾಡ್ತೀವಿ. ಈಗ ಸಿರಿಧಾನ್ಯಗಳನ್ನ ನೀವು ಬೆಳೀತಿದ್ರಲ್ಲ, ಸಾವಯವ ಬೆಳಿತೀರಿ, ನವಣೆ ಬೆಳಿತೀರಿ, ಜೊತೆಗೆ ಬೇರೆ ಎಲ್ಲ ಬೆಳಿತೀವಿ ಅಂತ ಹೇಳಿದ್ರಲ್ಲ, ನಿಮ್ಮ ಊರಲ್ಲಿ ಹೆಚ್ಚು ಸಿರಿಧಾನ್ಯಗಳ ಬೆಳೆ ಅಂತ ರೈತರು ಇದಾರ ಅಂತ ಅನ್ಸುತ್ತೆ? ಇದಾರಿ, ಒಂದು 75% ಬೆಳೆಯರೇ ಇರೋದು, ಇನ್ನು 25% ನೌಕರಿ ಅದು ಇದು ಏನೋ ಹೈನುಗಾರಿಕೆ ಅವನು ಮಾಡ್ತಾರೆ, ಬೆಳೆಯರೇ ಹೆಚ್ಚಿಗೆ ಇರೋದು. ಈಗ ಸಿರಿಧಾನ್ಯಗಳನ್ನ ಬೆಳೆದಿಂದ ನೀವ್ ಹೇಳ್ದಂಗೆ ಈಗ 50 ಕ್ವಿಂಟಲ್ ಬೆಳೆದ್ವಿ, 25 ಕ್ವಿಂಟಲ್ ಬೆಳೆದ್ವಿ ಅಂತ ಹೇಳಿದ್ರಲ್ಲ, ಹಾಗೆ ಮಾರಾಟ ಮಾಡಿದ್ರೆ ಲಾಭ ಕಡಿಮೆ ಆಗುತ್ತೆ, ಅದನ್ನ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ಬೇಕು ಅಂತ ಕೆಲವರಲ್ಲಿ ಹೇಳ್ತಾರೆ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರ? ಮೌಲ್ಯ ಎಲ್ಲದ್ರಾಗೂ ಸಿಗುತ್ತೆ, ಅದು ನಾವೇನ್ ಬೆಳಿಬೇಕು, ಹುರುಳಿಕಾಳ ಊರ್ದು ಬೇಳೆ ಮಾಡ್ಕೊಂಡು ನಮ್ಮ ಮಂತಾನಕ್ಕೆ ಸಾಗಿಸ್ಕೊಂಡು ಒಬ್ಬಟ್ಟು ಮಾಡ್ಬಹುದು ಹುರುಳಿ ಬೇಳೆಗೆ, ಆಮೇಲೆ ನೆಂಚ್ಕೊಳಕ್ಕೆ ತರಕಾರಿ ಸೊಪ್ಪಿನೊಳಗೆ ಹಾಕಿ ಎಲ್ಲ ಪೌಷ್ಟಿಕಾಂಶ ಬೇಯಿಸ್ಕೊಂಡು ತಿನ್ಬೋದು, ಹೆಚ್ಚಿಗೆ ಅದು ಮಾರ್ಬೋದು, ಅದರಲ್ಲೂ ಲಾಭ ಐತಿ, ಅದ್ರಾಗೇನು ನಷ್ಟ ಇಲ್ಲ ನಮ್ಗೆ. ನಾವು ಅದಕ್ಕಾಗಿ ಎಲ್ಲದನ್ನು ಬೆಳಿತೀವಿ, ಅದನ್ನು ಉಪಯೋಗಿಸ್ತೀವಿ ಮತ್ತೆ ಮಾರ್ಕೆಟ್ಗೆ ಹಾಕಿ. ಈಗ ನೀವು ಮನೆ ಬಳಕೆಗೆ ಜೊತೆಗೆ ಉಳಿದವನ್ನು ಮಾರಾಟ ಮಾಡ್ತೀವಿ, ಆದರೆ ಕೆಲವರು ಹೇಳ್ತಾರೆ ಅವನ್ನ ಈಗ ಸಾಮಾನ್ಯ ನೇರವಾಗಿ ಮಾರಾಟ ಮಾಡೋಕ್ಕಿಂತ ಅದನ್ನ ಅಕ್ಕಿ ಮಾಡಿ ಮಾರಾಟ ಮಾಡಿದ್ರೆ ಇನ್ನು ಹೆಚ್ಚು ಲಾಭ ಅಂತ ಹೇಳ್ತಾರೆ. ಚೆನ್ನಾಗಿರ್ತೈತಿ ಅದು, ಸಾವೆ ಕುಸಿ ಬೇಯಿಸಿ ಮಾಡಿದ್ರೆ ಶುಗರಿಗೆ ಒಳ್ಳೇದು, ಮಕ್ಕಳಿಗೂ ಒಳ್ಳೇದು, ಕೈ ಕಾಲು ಕೀಲು ಪಾಲು ಏನು ಇಟ್ಕೊಳಲ್ಲ, ಆರೋಗ್ಯಕ್ಕೆ ಬಹಳ ಸೂಕ್ತವಾಗಿತ್ತೈತೆ. ನಾವು 4,000 ಮಾರ್ತೀವಿ, 1,000 ಮಾಡಿದ್ರೆ 8,000 ಹೋಗುತ್ತೆ, ನಮ್ಗೆ ಅದ್ರ ಪ್ರಾಫಿಟ್ ಐತಿ, ನಾವು ಅದಕ್ಕಾಗಿ ಅಪೇಕ್ಷೆ ಪಟ್ಟು ಮಾಡ್ತೀವಿ. ಸಾವೇನ ಮೌಲ್ಯವರ್ಧನೆ ಮಾಡೋದಂದ್ರೆ ಯಾವ ರೀತಿ ಮಾಡ್ತಾರೆ? ಆ 1,000 ತಂದು ಪಾತ್ರೆಗೆ ಹಾಕಿ ಬೇಯಿಸ್ತೀವಿ, ಅಂಡ್ಯಾವ್ದಾಗೆ ಒಣಗಾಕ್ತಿವಿ, ಒಂದ್ ಸ್ವಲ್ಪ ಬಹಳ ಒಣಗಿಸ್ಬಾರ್ದು, ಒಂದ್ ಅದಕ್ಕೆ ಒಣಗಿಸಿ ಮಿಲ್ಗೆ ಹಾಕಿಸ್ತೀವಿ. ಅಕ್ಕಿ ಬತ್ತೈತಿ, ಆ ಅಕ್ಕಿಯಲ್ಲಿ ಉಪ್ಪಿಟ್ಟು ಮಾಡಬಹುದು, ರವೆ ಮಾಡಿಸಿ ಅನ್ನನೂ ಮಾಡಬಹುದು, ದೋಸೆ ಇಡ್ಲಿ ಎಲ್ಲ ಮಾಡಬಹುದು ಅದ್ರಾಗೆ. ಅವು 250 ರೂಪಾಯಿಗೆ ಕೆಜಿ ಹೋಗ್ತವೆ. ಸಾವಿ ಅಕ್ಕಿ, ನವಣೆ ಅಕ್ಕಿ, ಸಾವಿ ಅಕ್ಕಿ, ಸಜ್ಜೆ, ಅವು ನಮ್ಮ ನಾವು ಮಾಡಿದಂಗೆಲ್ಲ ಐತಿ. ಸಜ್ಜೆ ರೊಟ್ಟಿ ಮಾಡಿ ಮಾರಬಹುದು. ಈಗ ನೀವು ಸಾವೆ ಬೇಯಿಸಿ ಮತ್ತೆ ಒಣಗಿಸ್ತೀವಿ ಅಂತ ಹೇಳಿದ್ರಲ್ಲ, ಯಾವ ರೀತಿ ಬೇಯಿಸಬೇಕು, ಎಷ್ಟು ನೀರು ಹಾಕ್ತೀರಿ ಅಥವಾ ಎಷ್ಟೊತ್ತು ಕುದಿಸ್ಬೇಕು, ಇದ್ರ ಬಗ್ಗೆ ಹೇಳ್ತೀರಾ? ನಾವು 25,000 ಹಾಕಿರಿ ಒಂದು ಅಂಡೆ ಹೊಕ್ಕೆ, 3 ಕೊಡ ನೀರು ಹಾಕ್ತೀವಿ. ಒಂದು ವೈನ ಕುದ್ದು ಅನ್ನ ಆಗ್ತೈತಲ್ಲ, ಹಂಗೆ ಮಾಗ ತನಕ ಉರೆ ಕಚ್ಚಿ ಬಾಯಿ ಮುಚ್ಚಿ ಒಂದು 2 ಗಂಟೆ ಬಿಡ್ತೀವಿ. ಅದೆಲ್ಲ ಮೇಕ್ ಬಂದಮೇಲೆ ಅವಾಗ ಬಗ್ಗಿಸ್ತೀವಿ ಕೆಳಗೆ, ನೀರಿರಲ್ಲ ಅದ್ರಾಗೆಲ್ಲ, ಅನ್ನ ಮಾಗ್ದಂಗೆ ಮಾಗಿತೈತಿ. ಅವಾಗ ಅದು ಆದಾಗ ಬೆಳಿಗ್ಗೆ ಒಣಗಾಕ್ತೀವಿ. ಎಷ್ಟು ದಿನ ಒಣಗಿಸ್ತೀರಿ? 2 ದಿನ ಒಣಗಿಸ್ತೀವಿ, ಒಂದೊಂದು 4 ಗಂಟೆ ಅಷ್ಟೇ, ಭಾಳ ಬಿಸಿಲಿದ್ರು ಒಂದೇ ದಿವಸ ಒಣಗಿಸ್ತೀವಿ, ಹೆಚ್ಚಿಗೆ ಒಣಗಿಸ್ಬಾರ್ದು. ಅಕ್ಕಿ ನುಚ್ಚ ಹಾಕತಿ, ಆಮೇಲೆ ಮಿಲ್ಗೆ ಹಾಕದ, ಆಮೇಲೆ ಮಿಲ್ಗೆ ಹಾಕದ. ಈಗ ಅದೇ ನವಣೆನು ಅದೇ ರೀತಿ ಮಾಡಬಹುದು ಅಂತ ಹೇಳಿದ್ರೆ, ಅಂದ್ರೆ ಅಕ್ಕಿ ಮಾಡಿಸಬಹುದು ಅಂತ ಹೇಳಿ, ಅದನ್ನ ಯಾವ ರೀತಿ ಮಾಡ್ಬೇಕು? ಅದನ್ನೇನ್ ಬೇಯಿಸಂಗಿಲ್ಲ, ಅದನ್ನ ಕೊಯ್ಯೋದು, ತರೋದು, ಒಣಗಿಸೋದು, ಹಾಕ್ಸೋದು ಮಿಲ್ಲಿಗೆ. ನಮಗೆ ಬೇರೆ ತರಕ್ ಬೇಕು ಅಂದ್ರೆ ಸ್ವಲ್ಪ ಸುಣ್ಣ ಹಚ್ಚಿ ಒಣಗಿಸಿ ಅದರಲ್ಲಿ ತೊಮಟ ಮಕ್ಕಳಿಗೆ ಫುಡ್ಡು ಎಲ್ಲ ಮಾಡಕ್ ಚೆನ್ನಾಗಿರ್ತೈತಿ. ಉತ್ತೊತ್ತೆ ದ್ರಾಕ್ಷಿ ಎಲ್ಲ ಹಾಕಿ ನವಣೆ ಪೌಡ್ರ್ ಮಾಡಿ ಮಿಷಿನ್ಗೆ ಹಾಕಿ ಸ್ವಲ್ಪ ಬೆಚ್ಚಾಡಿ ಚೆನ್ನಾಗಿ ತೊಮಟೆ ಕಟ್ಬೋದು. ಶೇಂಗಾ ಬೀಜ, ಎಳ್ಳು, ಕೊಬ್ಬರಿ ಪ್ರತಿಯೊಂದು ಹಾಕಿ ಉಂಡೆ ಕಟ್ಟಿ ಮಕ್ಕಳಿಗೆ ಕೊಡ್ಬೋದು, ಚೆನ್ನಾಗಿರ್ತೈತಿ ತಿನ್ನಕ್ಕೆ. ದೊಡ್ಡರು ತಿನ್ಬೋದು. ಹಬ್ಬ ಹರಿದಿನ ಮಾಡಿದ್ರೆ ನಾವು ಆ ಥರ ಮಾಡ್ತೀವಿ, ತಂಬಿಟ್ಟು ಮಾಡ್ತೀವಿ, ಎಲ್ಲರೂ ಊಟ ಮಾಡ್ತೀವಿ. ಶೇಂಗಾ, ಕೊಬ್ಬರಿ, ಎಳ್ಳು, ನವಣೆ ಪುಡಿ ಎಲ್ಲ ಹಾಕಿ ತಂಬಿಟ್ಟು ಕಟ್ತೀವಿ. ಮತ್ತೆ ಸಜ್ಜೆ ಎಲ್ಲ ನೀವು ಬಳಸ್ತೀವಿ ಅಂತ ಹೇಳಿದ್ರಲ್ಲ, ಸಜ್ಜೆನ ಯಾವ ರೀತಿ ಉಪಯೋಗ ಮಾಡ್ತಾರೆ? ಸಜ್ಜೆ ತತ್ತೀವಿ, ತೆನೆ ಎಲ್ಲ ರೋಣಗಲ್ಲು ಹೊಡೆದು ಮನೆ ತಂದು ಅವೊಂದ್ಸತಿ ಒಡಿತೀವಿ, ನುಚ್ಚು ಮಾಡ್ತೀವಿ. ನುಚ್ಚು ಮಾಡಿ ಒಂದೇ ಸತಿ ಇಟ್ಟಾಕಿದ್ರೆ ಅದ್ರಾಗ ಉಬ್ಬಲು ಇರ್ತೈತಿ, ನುಚ್ಚು ಮಾಡಿ ಆ ಉಬ್ಬಲು ತೆಗೆದು ಅವಾಗ ಅದಕ್ಕೆ ಅರಿಶಿನ, ಧನಿಯಾ ಹಾಕಿ ಮಿಷಿನ್ಗೆ ಹಾಕಿಸಿ ಮೆಣಸಿನ ಬೀಜ ಹಾಕಿ ರೊಟ್ಟಿ ಮಾಡ್ತೀವಿ. ರೊಟ್ಟಿಯ ಹಿಂಡಿ ಜೊತೆಗೆ ತಿಂಗಳಾನ್ಗಟ್ಟಲೆ ಇಟ್ಕೊಂಡು ತಿನ್ಬಹುದು. ಇನ್ನು ಯಾವ್ಯಾವ ಸಿರಿಧಾನ್ಯಗಳನ್ನ ನೀವು ಬಳಸ್ತೀರಿ? ಅರ್ಕ ಪಾಯಸ ಮಾಡ್ತೀವಿ, ಪಾಯಸ ಬಹಳ ಚೆನ್ನಾಗಿರ್ತೈತಿ, ಎಲ್ಲರೂ ಊಟ ಮಾಡಬಹುದು. ಶುಗರ್ ನೆರೆ ಆಗ್ಲಿ, ಕಾಯಿಲೆ ಕಸಟೆ, ಆಮೇಲೆ ಆ ಅರ್ಕದಾಗೆ ಗಂಜಿ ಮಾಡ್ಕೊಂಡು ಕುಡಿಬಹುದು. ಜ್ವರ ಪರ ಬಂದ್ರೆ, ಕೆಮ್ಮಾದ್ರೆ ನವಣಕ್ಕೆಗೂ ಕಾಯಿಸ್ಕೊಂಡು ಕುಡಿಬಹುದು, ಅರ್ಕದಾಗೂ ಕಾಯಿಸ್ಕೊಂಡು ಕುಡಿಬಹುದು, ಹುರುಬಲ್ದಾಗೂ ಕಾಯಿಸ್ಕೊಂಡು ಕುಡಿಬಹುದು, ಚೆನ್ನಾಗಿರ್ತೈತಿ. ವೈನ್ ಆಗ್ತೈತಿ, ಕೆಮ್ಮು ಜ್ವರ ಪರ ಬಂದ್ರೆ ಹಿಂದೆಲ್ಲ ಅದೇ ಕಾಯಿಸಿ ಕೊಡ್ತಿದ್ರು, ಈಗ ಒಡೆಯಲೆ ಆಸ್ಪತ್ರೆಗೆ ಹೋಗ್ತೀವಿ. ಈಗ ನೀವೆಲ್ಲ ಸಿರಿಧಾನ್ಯ ಬಳಸ್ತೀವಿ ಅಂತ ಹೇಳ್ತಾರಲ್ಲ, ಇವು ಮೊದಲಿಂದ ಬಳಸ್ತಿದ್ರ ಅಥವಾ ನೀವು ಇತ್ತೀಚೆಗೆ ಬಳಸೋದಕ್ಕೆ ಪ್ರಾರಂಭ ಮಾಡಿದ್ರೆ? ಪುರಾತನ ಕಾಲದಿಂದ, ನಮ್ಮ ಅಜ್ಜರ ಕಾಲದಿಂದ ಬಳಸ್ತಾ ಇದೀವಿ. ಈಗ ನಿಮಗೆ ಎಷ್ಟು ವರ್ಷ? 65 ವರ್ಷ. ಈಗಲೂ ನೀವು ಸಿರಿಧಾನ್ಯಗಳನ್ನ ಬಳಸ್ತೀವಿ? ಬಳಸ್ತೀವಿ, ಬೆಳಿತೀವಿ. ನಮ್ಮ ಅಜ್ಜರು ಮುತ್ತಜ್ಜರ ಕಾಲದಿಂದಲೂ ನಾವು ಬೆಳಿತೀವಿ. ಅವಾಗ ಗೊಬ್ಬರ ಹಾಕಿ ಬೆಳೆಯರು, ಕಡಿಮೆ ಬೆಳೆಯರು. ಈಗ ಸೀಮೆ ಗೊಬ್ಬರ ಹಾಕಿ ನಾವು 50 ಕ್ವಿಂಟಲು 100 ಕ್ವಿಂಟಲು ಹಿಂಗೆ ಬೆಳಿತೀವಿ, ರಾಗಿ 100 ಕ್ವಿಂಟಲ್ ಬೆಳಿತೀವಿ. ಸಿರಿಧಾನ್ಯಗಳಂದ್ರೆ ಈಗ ಸಾಮೆ ನವಣೆ ಬೆಳಿತಾರ, ಅವಕ್ಕೂ ರಾಸಾಯನಿಕ ಗೊಬ್ಬರ ಹಾಕ್ತಾರ? ಹ್ಞೂ ಹಾಕ್ತೀವಿ, ಅವು ಹಾಕಿದ್ರೆ ಹೆಚ್ಚಿಗೆ ಆಗ್ತೈತಿ. ಈಗ 10 ಚೀಲ ಆಗತ್ತಕ್ಕೆ ಒಯ್ನ ಸೀಮೆ ಗೊಬ್ಬರ ಎಲ್ಲ ಹಾಕಿದ್ರೆ 20 ಕ್ವಿಂಟಲ್ ಆಗ್ತದೆ. ಮತ್ತೆ ಅವಾಗ ವ್ಯತ್ಯಾಸ ಏನಾಗಲ್ಲ ಬೇರೆ ಅವಕ್ಕ ಇವಕ್ಕ? ಅವಾಗ ಧಾನಿನ ಗೊಬ್ಬರ ಅಷ್ಟೇಯ, ಎತ್ತಿನ ಬೇಸಾಯ, ಈಗೆಲ್ಲ ಟ್ರ್ಯಾಕ್ಟರ್ ಬೇಸಾಯ ಚೆನ್ನಾಗಿ ಮಾಡ್ತಾರೆ, 2-3 ಸರಿ ಉಳ್ತಾರೆ, ಹಂಗಾಗಿ ಉತ್ಕೃಷ್ಟವಾಗಿ ಬೆಳೆ ಬರ್ತಿತ್ತು. ಈಗ ನಿಮ್ಮ ಹೊಲದಲ್ಲಿ ಕೃಷಿ ಮಾಡಕ ಅಂದ್ರೆ ಈಗ ಕೃಷಿಯಲ್ಲಿ ತೊಡಗಿಸ್ಕೊಂಡಿರ ಯಾರ್ಯಾರು? ನಾವು ನಮ್ಮ ಮನೆಯವರು, ನಮ್ಮ ಮಕ್ಕಳು, ಕೂಲಿಯರ್ ಕರ್ಕೊಂತೀವಿ ಹತ್ಕರವ ಕೊಯ್ಲಿಗೆ ಕಟಾವಕ್ಕೆ. ಈಗೇನ್ ಮಿಷಿನ್ ಬಂದವೆ, ಮಿಷಿನ್ನ ಕೊಯ್ಸ್ತೀವಿ. ಮೊದ್ಲಂದ್ರೆ ಮಳೆಗೆ ಸಿರಿಧಾನ್ಯ ಬೆಳೆಯರು, ಈಗ ನೀವು ಅದೇ ರೀತಿ ಮಾಡ್ತೀರಾ ಅಥವಾ ನಿಮಗೆ ನೀರಾವರಿಯಲ್ಲಿ ಸಿರಿಧಾನ್ಯ ಬೆಳಿತೀರಾ? ರಾಗಿ ನೀರಾವರಿ ಬೆಳಿಬಹುದು, ಶೇಂಗಾ ನೀರಾವರಿ ಬೆಳಿಬಹುದು. ನಾವಣೆ ಸಾವಿಗೆ ಸ್ವಲ್ಪ ನೀರು ಕಡಿಮೆ, ಅದೇನು 2 ಮಳೆ ಬತ್ತೈತೆ, ಇನ್ಗಂಡದ ಹಾಕೋದು ಮುಂಗಾರಾಗ ಹಾಕಲ್ಲ. ಉಳ್ಳಿ ಅವೆಲ್ಲ ಚೆನ್ನಾಗಿ ಹಾಕುತ್ತೆ, ಶೇಂಗಾ ಮೆಕ್ಕೆಜೋಳ ನೀರಾವರಿ ಬೆಳಿತೀವಿ. ಇವನ್ನೆಲ್ಲ ಮನೆಯಲ್ಲಿ ಏನಾದ್ರೂ ದನ ಕರ ಕಟ್ಟಿದ್ರ? 4 ದನದ ರಾಸು, ಸಿಂಧಿ ಹಸಲ್ಲ, ನಾಟಿ ಹಸುವೆಯ ಹಾಲು ಕರಿತೀವಿ. ನಮ್ಮ ಮನೆಯವರು ಕಾತ್ಕೊಂಬತ್ತೈತಿ, ನಾವು ಅದ್ರಾಗೆ ಬಳಸ್ತೀವಿ ಮನೆಗೆ ಹಾಲು ಮೊಸರು ಬೆಣ್ಣೆ ತುಪ್ಪ. ಮೊದ್ಲು ಮಾಡಿದ್ದು 12 ಹಸ ಕಟ್ಟಿದ್ದು, ಸ್ವಂತ ಡೈರಿ ಮಾಡಿದ್ದು ನಮ್ಮ ದೊಡ್ಡ ಮಗ, ಈಗ ಮಾಡೋಕ್ಕಾಗಲ್ಲ ಅಂತ ಎಲ್ಲ ಮಾರಿಬಿಟ್ಟು. ಅಂದ್ರೆ ಸೀಮೆ ಹಸ ಮಾಡಿದ್ರ? ಹ್ಞೂ, ತಮಿಳ್ನಾಡಿಗೆ ಹೋಗಿ ತಂದಿದ್ರು ನಮ್ಮ ಮನೆಯವರು. 45,000 ರೂಪಾಯಿಗೆ ಒಂದು ಹಸ, ಒಂದೊಂದು 12 ಲೀಟರ್ ಹಾಲು ಕೊಡವು. ಈಗಿರೋಂಥ ನಾಟಿ ಹಸು ಹಾಲು ನೀವೇ ಬಳಸ್ತೀರಿ? ಹ್ಞೂ, ನಾವೇ ಬಳಸ್ತೀವಿ, ನಮ್ಮ ಮನೆಗೆ ಅಷ್ಟೇ. ಸೀಮೆ ಹಸು ಹಾಲು ಚೆನ್ನಾಗಂತೀರ, ನಾಟಿ ಹಸು ಹಾಲು ಚೆನ್ನಾಗಂತೀರ? ಸೀಮೆ ಹಸಿನ ಹಾಲು ಚೆನ್ನಾಗಿತ್ತೈತಿ, ಆದ್ರೆ ಒಂದು ಬನೆ ಅನ್ನೋದು ಇರ್ತೈತಿ. ನಾವ್ ಹೆಂಗ್ ಅದಕ್ಕೆ ಫುಡ್ ಹಾಕ್ತಿವೋ ಫುಡ್ಡಿನ ಮೇಲೆ ಹಾಲಿಂದು, ನಾವು ಆಹಾರ ಅದಕ್ಕೆ ಹೆಂಗ್ ಕೊಡ್ತೀವೋ ಹಂಗ ಹಾಲು, ಅದ್ರಾಗೂ ಬೆಣ್ಣೆ ಬತ್ತೈತಿ. ನಾವು ಬಳಸಿದೀವಲ್ಲ ಆ ಹಾಲು ಚೆನ್ನಾಗಿತ್ತೈತಿ, ಇದು ಚೆನ್ನಾಗಿತ್ತೈತಿ. ಯಾಕಂದ್ರೆ ನಾಟಿ ಹಾಲು ಶ್ರೇಷ್ಠ ಅಂತ ಬಹಳ ಜನ ಅದನ್ನ ಇಷ್ಟ ಪಡ್ತಾರ. ಈಗ ಎಲ್ಲೇ ದೋಸ ನಾಟಿ ದೋಸ ನೀವು 2-3 ಇರ್ತವೆ, ಅವು ನೀರು ಮುಸ್ರೆ ಇಕ್ತೀವಿ, ಭೂಸ ಇಕ್ಕಲ್ಲ, ಹಾಲು ನೀರು ಸ್ವಲ್ಪ ಹಾಕತಿ, ಅವಕ್ಕೆ ಚೆನ್ನಾಗಿ ಫುಡ್ಡು ಎಲ್ಲ ಹಾಕ್ತಿವ, ಡೈರಿ ಭೂಸ ಅದು ಇದುವೆ, ಹಾಲು ಚೆನ್ನಾಗಿತ್ತಿತ್ತು, ಪೌಷ್ಟಿಕಾಂಶನೂ ಚೆನ್ನಾಗಿತ್ತೈತಿ. ತುಪ್ಪ ಹಾಕುತ್ತೆ ನಾವು, ತುಪ್ಪ ಬೆಣ್ಣೆ ಎಲ್ಲ ಮಾಡಿದೀವಿ ಅವ್ರಿಗೆ. ಈಗ ಯಾಕೆ ಬಿಟ್ರಿ ಮತ್ತೆ? ನಮ್ಮ ದೊಡ್ಡ ಮಗ ತೀರ್ಕೆಂದ, ನಮ್ಮ ಮನೆಯವ್ರ ಕೈಲಿ ಆಗ್ಲ, ಇವರಿಬ್ರು ವ್ಯವಸಾಯ ಮಾಡ್ತಾರೆ, ತೆಂಗಿನ ತೋಟ, ದಾಳಂಬ್ರಿ ಹಾಕಿದ್ವು, ದಾಳಂಬ್ರಿ ಬೆಳೆ ಮಾಡಿ ಒಂದು 5 ಎಕರೆ ಟೊಮೆಟೊ ಹಾಕಿದ್ವು, ಟೊಮೆಟೊ ಬೆಳೆದು, ಹಂಗಾಗಿ ಹಸುಗಳ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಮಾಡ್ತೀವಿ. ಈಗ ನಿಮ್ಮ ಭಾಗದಲ್ಲಿ ಸಿರಿಧಾನ್ಯಗಳು ಜಾಸ್ತಿ ಬೆಳೀತಾರಲ್ಲ, ಸಿರಿಧಾನ್ಯ ಆದ್ಮೇಲೆ ಹುಲ್ಲೆಲ್ಲ ಸಿಗುತ್ತೆ ನಿಮಗೆ? ಈಗ ಸಾಮೆ ಹುಲ್ಲು ಇರ್ಬೋದು ಅಥವಾ ನವಣೆ ಹುಲ್ಲು ಇರ್ಬೋದು, ಆ ಹುಲ್ಲೆಲ್ಲ ಏನ್ ಮಾಡ್ತೀರ? ಈ ವರ್ಷ 150 ಪೆಂಡಿ ಹುಲ್ಲಾಯ್ತು, 50 ಪೆಂಡಿ ಮನೆಗೆ ಇಟ್ಕೊಂಡು 100 ಪೆಂಡಿ ಮಾರಾಟ ಮಾಡಿದ್ವು. ಹುಲ್ಲಿಗೆ ಬಹಳ ಲಾಭ ಐತಿ. ಈ ವರ್ಷ ಒಬ್ಬೊಬ್ರು 75,000 ಗಟ್ಟಲೆ ಹುಲ್ಲು ಮಾರಿದ್ದಾರೆ. ರಾಗಿನೂ 3,500 ರೂಪಾಯಿ ರೇಟ್ ಐತಿ. ಒಬ್ಬೊಬ್ರಿಗೆ 50 ಕ್ವಿಂಟಲ್, 100 ಕ್ವಿಂಟಲ್, 150 ಕ್ವಿಂಟಲ್ ರಾಗಿ ಇದಾವೆ. ಹುಲ್ಲ ಮಾರಾಟ ಮಾಡ್ತೀವಿ, ನಮ್ಗೆ ಎಷ್ಟು ಬೇಕಷ್ಟು ಇಟ್ಕೊಂತೀವಿ. ಹುಲ್ಗೂ 350 ರೂಪಾಯಿ ಪೆಂಡಿ ಮಾರಿರಿ. ಈಗ ಯಾರು ತಗೊಂಡೋಗ್ತಾರಮ್ಮ? ಹಸುಗಳವನು ಕಟ್ಟಿದಾರಲ್ಲ ಟೌನಿಗೆ, ಅಥ್ಲ ಪಡ್ಲ ಸೀಮೆಗೆ ಬೆಳೆಯಲ್ವಲ್ಲ, ಅವ್ರು ಬರೀ ಅಡಿಕೆ ತೋಟ, ಅವ್ರು ತಗೊಂಡೋಗ್ತಾರೆ. 300 ರೂಪಾಯಿ ಪೆಂಡಿ ತಗೊಂಡೋದ್ರು. ಟ್ರ್ಯಾಕ್ಟ್ರೆ ನಮ್ಮ ಮನೆಗಳಿಗೆ ಹೋಗಿ ಹಾಕಿ ಬಂದರು, ಬಾಡಿಗೆ ಕೊಡ್ತಾರೆ, ಇಷ್ಟು ದೂರಕ್ಕೆ ಇಷ್ಟು ಕಿಲೋಮೀಟ್ರಿಗೆ ಇಷ್ಟು ಅಂತ. ಈಗ ಎಲ್ಲ ಹೇಳ್ತಾರೆ ಕೃಷಿ ಮಾಡ್ಬೇಕಂದ್ರೆ ಮನೇಲೆ ಜನ ಇರಬೇಕು, ಮಂದಿ ಇದ್ರೆ ಕೃಷಿ ಕೆಲಸ, ಇಲ್ಲಾಂದ್ರೆ ಕೂಲಿ ಆಳಿಟ್ಟು ಕೆಲಸ ಮಾಡೋಕ್ಕಾಗಲ್ಲ ಅಂತ ಅಂತಾರೆ. ಯಾಕಂದ್ರೆ ನಿಮಗೆ ಸಾಕಷ್ಟು ಅನುಭವ ಇರೋದ್ರಿಂದ ಇದ್ರ ಬಗ್ಗೆ ಏನು ಹೇಳ್ತೀರಮ್ಮ? ಈಗ ಟ್ರ್ಯಾಕ್ಟರ್ ಇದಾವೆ, ಟ್ರ್ಯಾಕ್ಟರ್ ಹೊಡಿತೀವಿ, ಬಿತ್ತತೀವಿ ಅಷ್ಟೇ, ಕೂಲರ್ ಕರ್ಕೊಂಡು. ಒಬ್ರಿಗೆ 500 ರೂಪಾಯಿ ಕೂಲಿ, ಮಿಷಿನ್ನೇ ಕೊಯ್ಸ್ತೀವಿ. ಅವಾಗಿಗೂ ಇವಾಗಿಗೂ ಭಾಳ ಈಜಿ ಕೃಷಿ ಮಾಡೋಕ್ಕೆ. ಅವಾಗ ನಾವೇ ಹೋಗ್ಬೇಕಾಯ್ತು, ನಾವೇ ಹಗಲೆಲ್ಲ ಎದ್ದಾಗ 8 ಗಂಟೆಗೆ ಹೋದ್ರೆ 6 ಗಂಟೆ ತನಕ ಬಿತ್ತಬೇಕಾಯ್ತು. ಈಗ ಮಿಷಿನ್ನೇ ಬಿತ್ತತೈತಿ, ಮಿಷಿನ್ನೇ ಕೊಯ್ತೈತಿ, ಏನು ನಾವು ಬೀಜ ಗೊಬ್ಬರ ಹೊಂಚ್ಕೊಂಡು ಹೋಗೋದಷ್ಟೇ. ಈಗಿನ ಇದು ಚೆನ್ನಾಗಿತ್ತೈತಿ ಅವಾಗಿನ. ಈಗೇನು ಎಡೆ ಕುಂಟೆ ಹೊಡಿಯಂಗಿಲ್ಲ, ಏನು ಇಲ್ಲ, ಬಿತ್ತೋದು ಬರೋದು ಕೊಯ್ಲಿಗೆ ಮಿಷಿನ್ ತಗೊಂಡು ಹೋಗೋದು. ಅವಾಗ ಎಡೆ ಕುಂಟೆ ಹೊಡಿಬೇಕು, ಕೂಲರು. ಅವಾಗಿನ ಕೂಲಿಗೆ 25 ರೂಪಾಯಿ, ಈಗಿನ ಕೂಲಿಗೆ 250 ರೂಪಾಯಿ. ಬೆಳೆಯೂ ಹಂಗೆ ಐತಿ, ಲಾಭವೂ ಹಂಗೆ ಐತಿ. ಕೃಷಿ ಮಾಡಬೇಕು, ನಾವೇ ಸ್ವಂತಕ್ಕೆ ಮಾಡ್ತೀವಿ, ನಮ್ಮ ಮನೆಗೆ, ನಮ್ಮ ಮನೆಯವರು, ನಮ್ಮ ಮಕ್ಕಳು, ನಾವು, ನಮ್ಮ ಸೊಸೆಯರು. ಏನು ಟ್ರ್ಯಾಕ್ಟರ್ದು ಸ್ವಂತ ಮನೆಗೆ ಹೊಡಿತೀವಿ, ಬಿತ್ತಿಸ್ತೀವಿ, ಕೂಲರ್ ಕರ್ಕೊಂಡೋಗಿ ಮಿಷಿನ್ನ ಕೊಯ್ಸ್ಕೊಂಡು ಮನೆ ಬರ್ತೀವಿ. ಏನನ್ನ ಬೆಳೆ ಬೆಳೆದದ್ದು ಮಾರಾಟ ಮಾಡ್ಬೇಕಂದ್ರೆ ನಿಮಗೆ ಎಲ್ಲ ಮಾರ್ಕೆಟ್ ಎಲ್ಲ ಹತ್ರ ಇರೋದು? ಹೊಸದುರ್ಗದ ಮಾರ್ಕೆಟ್ಗೆ ಹಾಕ್ತೀವಿ, ಇಲ್ಲೇ ಬಂದು ಪೈಡಿ ತಗೊಂಡೋಗ್ತೀವಿ, ಇಲ್ಲೇ ಬಂದು ಈ ಮಾರ್ಕೆಟಾಗೆ ಪಾಣಿ ಕೊಟ್ಟು ಇನ್ನು ಡೇಟ್ ತಗೊಂಡೋಗ್ತೀವಿ. ಇಂಥ ಡೇಟಿನ ದಿವಸ ಬರ್ರಿ ಅಂದರೆ ಅಂಥ ಡೇಟಿನ ದಿವಸ ಟ್ರ್ಯಾಕ್ಟರ್ಗೆ ಹಾಕೊಂಬಂದು ತೂಕ ಮಾಡಿ ಏರ್ ಬಿಡ್ನಿಗೆ ಕೊಟ್ಟು ಇಷ್ಟು ಕ್ವಿಂಟಲ್ ಅಂತ ಚೀಟಿ ಕೊಡ್ತಾರೆ, ಬ್ಯಾಂಕಿಗೆ ಅಕೌಂಟಿಗೆ ದುಡ್ಡು ಬರುತ್ತೆ. ಈಗ ನೀವು ಮೊದಲು ಮಾಡೋ ಕೃಷಿಗೂ ಈಗಿನ ಭಾಳ ವ್ಯತ್ಯಾಸ ಇರೋದ್ರೆ ಈಗಿನ ಸುಲಭ ಅಂತೀರಿ? ಈಗಿಂದೇ ಸುಲಭ, ಅವಾಗಿಂದ ಕಷ್ಟ. ಅವಾಗ 100 ಚೀಲ ರಾಗಿ ಬೆಳೆದ್ರೂ ನೂರು ರೂಪಾಯಿ ಚೀಲ ರಾಗಿ, ಈಗ ಮೂರು ಸಾವಿರ ರೂಪಾಯಿ ಚೀಲ ರಾಗಿ. ಈಗಿಂದೆ ಒಳ್ಳೆಯದು, ಬೆಳೆಗೂ ಸುಲಭ, ಕೊಯ್ಯಕ್ಕೂ ಸುಲಭ. ಆವಾಗ ಕೂಲಿ ಕೊಯ್ಸಿ ಒಟ್ಟಿ ತುಳಿಸಿ ಅಷ್ಟೆಲ್ಲ ಕಷ್ಟಪಡಬೇಕಾಯ್ತು. ಈಗ ಕಷ್ಟ ಐತಿ, ಕಷ್ಟಿದ್ರು ಅದರಷ್ಟೇ ಸುಖವಾಯ್ತು. ತಿಂಗಳಾನ್ಗಟ್ಟಲೆ ಶಿವರಾತ್ರಿ ಹಬ್ಬ ಬೇಕಾಯ್ತು ರಾಗಿ ಕಣಕ್ಕೆ. ಈಗ ದೀಪಾವಳಿ ಹಬ್ಬ ನವೆಂಬರ್ಗೆ ರಾಗಿ ಮನೆ ತಕ್ಕಬತ್ತು. ಮೊದಲು ಬೆಳೆದಿದ್ದು ಜವಾರಿ ತಳಿಗಳಿದ್ದವು, ಒಳ್ಳೆ ತಿಂದ್ರು ಮನುಷ್ಯ ಗಟ್ಟಿ ಮುಟ್ಟ ಇರ್ತಿದ್ದ. ಆಮೇಲೆ ಸ್ವಲ್ಪ ತಿಂದ್ರೆ ಸಾಕು, ಆಗಲೆಲ್ಲ ದುಡಿಯಂತ ಒಂದು ಶಕ್ತಿ ಇರ್ತಿತ್ತು. ಈಗೆಲ್ಲ ಹೈಬ್ರಿಡ್ ಬಂದ್ಬಿಟ್ಟವೆ, ಹಾಗಾಗಿ ಏನ್ ತಿಂದ್ರೆ ಮನುಷ್ಯ ಗಟ್ಟಿ ಬರಲ್ಲ ಅನ್ನೋ ಒಂದು ಮಾತು ನಾವು ಕೇಳ್ತಿದ್ದೀವಿ. ಯಾಕಂದ್ರೆ ನೀವೆಲ್ಲ ಬಳಸಿ ಬಂದಿರೋರು, ಏನ್ ಅನಿಸ್ತೈತೆ ನಿಮಗೆ? ಅದೇ ಮಿಷಿನ್ಗೆ ಹಾಕಿಸ್ತೀವಿ, ಅದರಿಂದ ಸ್ವಲ್ಪ ಕರೆಂಟ್ ಇದಾಕತಿ ಅಂತಾರೆ. ಈಗಿನ ಮನುಷ್ಯರು ಅಷ್ಟೇ, ಅವಾಗಿನ ಮನುಷ್ಯರು ಅಷ್ಟೇ. ಅವಾಗಿನ ಮನುಷ್ಯರು ಒಂದು ಮುದ್ದೆ ಉಣ್ಣರು, ಈಗಿನ ಮನುಷ್ಯರು ಅದ್ರಾಗ ಅರ್ಧ ಉಣ್ಣಲ್ಲ, ಅನ್ನ ಉಣ್ತಾರಿ. ಹಂಗಾಗಿ ಬಳಸೋ ರೀತಿ ಬೇಕದನ್ನ ಬೀಸಾರ. ಅವಾಗ ಈಗ ಬೀಸಂಗಿಲ್ಲ, ಮಿಷಿನ್ಗೆ ಹಾಕಿಸ್ತೀವಿ. ಎರಡು ಸಾರಿ ಬೇಯ್ತಿ, ಮಿಷಿನ್ಗೆ ಒಂದ್ಸರಿ ಬೇಯ್ತಿ, ಗ್ಯಾಸಾಗ ಒಂದ್ಸತಿ ಬೇಯ್ತಿ. ಒಲೆ ಮೇಲೆ ಅಡಿಗೆ ಮಾಡ್ತಿದ್ರಲ್ಲ ಅದು ಚೆನ್ನಾಗಿರ್ತದೆ, ಈಗೆಲ್ಲ ಗ್ಯಾಸ್ನಲ್ಲಿ ಬಳಸ್ತಾರಲ್ಲ, ಹಂಗಾಗಿ ಆಗಿನಷ್ಟು ಒಂದು ಪೌಷ್ಟಿಕ ಬರಲ್ಲ ಅಂತಾರೆ. ಅವಾಗಿನ ಮುದ್ದೆ ಒಂದು ಗಂಟೆ ತನಕ ಬಿಸಿಯಾಗಿರೋದು, ಈಗಿನ ಮುದ್ದೆ ಒಂದು ಅರ್ಧ ಗಂಟೆ ಹತ್ತು ನಿಮಿಷ ಇರಲ್ಲ, ಗ್ಯಾಸಿಂದ ಕೆಳಕೆಲ್ಸತ್ತಿಗೆ ಹೋಗುತ್ತೆ. ಹ್ಞೂ, ಅಷ್ಟೇಯ. ಮುದ್ದೆ ಕಟ್ಟಿ ಸಾರಿ ತುಂಬಿಟ್ರೆ ಮುದ್ದೆನ ಒಂದು ಗಂಟೆ ಗುಂಡ್ರು ಮುದ್ದಿಸ್ಬಿಡ್ತಿತ್ತು. ಅವರು ಹಾಲು ತುಪ್ಪ ಬೆಣ್ಣೆ ಮಜ್ಜಿಗೆ ಮೊಸರು ನಾಟಿ ಹಸಿಂದು ಎಮ್ಮೆದು ಚೆನ್ನಾಗಿದ್ರು. ಈಗ ನಾವೆಲ್ಲ ಕರೆಂಟ್ ಕಾ ಮಿಕ್ಸಿ ಕಾರ ಮಿಕ್ಸಿ ಮಜ್ಜಿಗೆ ಎಲ್ಲ ಅದು ಬಂದಿತ್ತೆ. ಅದಂಗಾಗಿ ನಾವು ಅವರು ನೂರು ವರ್ಷ ಬಾಳರು, ನಾವು ಒಂದು ಅರವತ್ತು ವರ್ಷ ಕಲೆ ಮುದುಕ್ರಾಕು. ಒಳ್ಳೇದ್ರಮ್ಮ, ಬಹಳ ಒಳ್ಳೇದು ಚಂದ್ರಮ್ಮರೆ. ಸಾಕಷ್ಟು ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರೆ, ಮೊದಲಿನ ಕೃಷಿ ಹೆಂಗಿತ್ತು, ಈಗಿನ ಕೃಷಿ ಹೆಂಗಿದೆ, ಮೊದಲಿನ ಆಹಾರ ಹೆಂಗಿತ್ತು, ಈಗಿನ ಆಹಾರ ಹೆಂಗಿದೆ ಅಂತಾನು ಹೇಳಿದ್ರೆ, ಯಾಕಂದ್ರೆ ಬದಲಾವಣೆಗೆ ತಕ್ಕಂತೆ ನಾವು ಹೊಂದ್ಕೊಂಡು ಹೋಗ್ಬೇಕನ್ನೋ ಮಾತನ್ನ ಹೇಳಿದ್ರೆ, ನಿಮ್ಮ ಅನುಭವಗಳನ್ನ ನಮ್ಮ ರೈತರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಿರಿಧಾನ್ಯ ಕೃಷಿ ಮೌಲ್ಯವರ್ಧನೆ ಹಾಗೂ ಬಳಕೆ ಕುರಿತು ಹೊಸದುರ್ಗ ತಾಲೂಕು ಆದ್ರಿಕಟ್ಟೆ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಚಂದ್ರಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಇದೀಗ ಚಂದ್ರಿಕಾ ಗುರುರಾಜ್ ಹಾಡಿರುವ ಜನಪದ ಗೀತೆ ಕೇಳೋಣ. ಶೇಖ ಗುರುರಾಜ್ ಹಾಡಿರುವ ಜನಪದ ಗೀತೆ ಕೇಳಿದ್ರಲ್ಲ. ಇದೀಗ ರಾಗಿ ಬೆಳೆಯ ಬೇಸಾಯ ಕ್ರಮಗಳು ಕುರಿತು ಚನ್ನಗಿರಿ ತಾಲೂಕು ಕತ್ತಲಗಿರಿಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ ರುದ್ರಗೌಡ ಅವರೊಂದಿಗೆ ನಡೆಸಿದ ಸಂದರ್ಶನ ಇದೆ, ಕೇಳೋಣ. ನಮಸ್ಕಾರ ಡಾಕ್ಟರ್ ರುದ್ರಗೌಡ ಅವರಿಗೆ. ನಮಸ್ಕಾರ ಸರ್. ಸರ್, ಇವತ್ತು ತಾವು ಸಿರಿಧಾನ್ಯಗಳಲ್ಲಿ ಬಹಳ ಮುಖ್ಯವಾದ ಅಂದ್ರೆ ಈ ರಾಗಿ, ನವಣೆ, ಸಾಮೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಇವತ್ತು ತಾವು ಈ ರಾಗಿ ಬೆಳೆ ಅಂದ್ರೆ ರಾಗಿ ನಮ್ಮ ಅದು ವಿಶೇಷವಾಗಿ ದಕ್ಷಿಣ ಕರ್ನಾಟಕದವರ ಬಹಳ ಮುಖ್ಯವಾದ ಆಹಾರ ಅದು. ಯಾಕಂದ್ರೆ ರಾಗಿ ತಿಂದವನು ನಿರೋಗಿ ಅಂತ ಒಂದು ಮಾತಿದೆ. ಈ ರಾಗಿಯ ಒಂದು ವಿಶೇಷತೆ ಏನು ಸರ್? ಈ ರಾಗಿ ಅಂತಂದ್ರೆ ಕಡಿಮೆ ಫಲವತ್ತತೆ ಮಣ್ಣಲ್ಲಿ ಕಡಿಮೆ ಮಳೆ ಬೀಳೋ ಪ್ರದೇಶದಲ್ಲಿ ಮತ್ತೆ ಇದಕ್ಕೆ ರೋಗ ಕೀಟದ ಬಾಧೆ ಸಹ ಇರ್ತದೆ. ಮತ್ತೆ ಇದರಲ್ಲಿ ನಾವೇನಂತಂದ್ರೆ ರಾಗಿಯನ್ನು ಸಹ ನಾವು ವರ್ಷ ಪೂರ್ತಿ ಬೆಳಿಬಹುದು. ಆಮೇಲೆ ಇದರಲ್ಲಿ ಏನಂತಂದ್ರೆ ನಮಗೆ ಸುಮಾರಾಗಿ ಈ ಕ್ಯಾಲ್ಸಿಯಂ ಇದೆ. ಆಕ್ಚುಲಿ 100 ಗ್ರಾಂ ರಾಗಿಯಲ್ಲಿ 344 ಮಿಲಿಗ್ರಾಮ್ ಅಷ್ಟು ಕ್ಯಾಲ್ಸಿಯಂ ಇದೆ. ಮತ್ತೆ ಕಬ್ಬಿಣ ಇದೆ ಆಕ್ಚುಲಿ 3.9 ಮಿಲಿಗ್ರಾಮ್ ಅಂತ. ಮತ್ತೆ ನಾರಿನ ಅಂಶ 3.6 ಗ್ರಾಮ್ ಇದೆ. ಸಸಾರಜನಕವು ಸಹ ಏನಂದ್ರೆ 7.3 ಗ್ರಾಮ್ ಇದೆ. ಖನಿಜಾಂಶ 2.7 ಗ್ರಾಮ್. ಹೀಗೆ ರಾಗಿಯಲ್ಲಿಯೂ ಸಹ ಏನಂತ ಹೆಚ್ಚಿನ ಒಂದು ಕ್ಯಾಲ್ಸಿಯಂ ಈಗ. ಯಾಕಂದ್ರೆ ನಮಗೆ ದೇಹವು ದೃಢವಾಗಿ ಬೆಳಿಬೇಕಾದ್ರೆ, ಸದೃಢ ಇರಬೇಕಾದ್ರೆ, ನಮ್ಮ ಎಲುಬುಗಳಿರ್ಬೋದು ಯಾವುದೇ ಇರೋ ಗಟ್ಟಿ ಇರಬೇಕಾದ್ರೆ ನಮಗೆ ಸುಣ್ಣ ಬೇಕೇ ಬೇಕು ಕ್ಯಾಲ್ಸಿಯಂ. ಹಂಗಾಗಿ ರಾಗಿಯಲ್ಲಿದೆ ಆಕ್ಚುಲಿ. ಹಂಗಾಗಿ ಇದರ ಪ್ರಮುಖ ವೈಶಿಷ್ಟ್ಯತೆ ಇದೇನಂತಂದ್ರೆ ಒಂದು ಬರಗದಲ್ಲಿ ಬೆಳೀತೈತೆ, ಮತ್ತೆ ಒಂದು ಕಡಿಮೆ ಫಲವತ್ತತೆ ಮಣ್ಣಿನಲ್ಲಿ ಬೆಳೀತೈತೆ. ಬೇಸಾಯದ ಖರ್ಚು ಕಡಿಮೆ, ಮತ್ತೆ ಆದಾಯನು ಬರ್ತಾ ಇರುತ್ತೆ ಆಕ್ಚುಲಿ. ಮತ್ತೆ ಇದು ಒಂದು ಪೌಷ್ಟಿಕ ಆಹಾರ ಇದ್ದಂಗೆ ಇದನ್ನ ನಾವು ಉಪಯೋಗ ಮಾಡಬಹುದು. ಇದು ಪ್ರಮುಖವಾದ ರಾಗಿಯ ಬೆಳೆಯ ವೈಶಿಷ್ಟ್ಯತೆಗಳು. ಈಗ ನಮ್ಮ ಕರ್ನಾಟಕದಲ್ಲಿ ಅದು ಹೆಚ್ಚಾಗಿ ಚಿತ್ರದುರ್ಗದ ಹೊಸದುರ್ಗ ತಾಲೂಕು ಮತ್ತು ಚಿತ್ರದುರ್ಗದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಸುಮಾರು ರಾಗಿಯನ್ನ ಒಂದು 50,000 ಹೆಕ್ಟೇರ್ ಪ್ರದೇಶದಲ್ಲಿ ಚಿತ್ರದುರ್ಗದಲ್ಲಿ ಬೆಳೀತಾರೆ. ನಮ್ಮ ಕರ್ನಾಟಕದಲ್ಲಿ ಅಂತಂದ್ರೆ 100,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇದಾರೆ ಆಕ್ಚುಲಿ. ಸರ್, ಈಗ ತಾವು ಹೇಳಿದ್ರೆ ರಾಗಿಯ ಒಂದು ಗುಣಗಳ ಬಗ್ಗೆ, ಅಂದ್ರ ಒಂದು ಮಹತ್ವ ಏನು, ನಾವು ನಮ್ಮ ಆಹಾರದಲ್ಲಿ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಅದರಿಂದ ನಮಗೆ ತಿಳಿತು. ಯಾವುದೇ ಒಂದು ಬೆಳೆ ತಗೊಂಡ್ರೆ ಹಲವಾರು ಒಂದು ತಳಿಗಳು ಬರ್ತವೆ, ಆದ್ರೆ ಸುಧಾರಿತ ತಳಿಗಳಿರ್ತವೆ. ದಿನ ಕಳೆದಂಗೆಲ್ಲ ಬೇರೆ ಬೇರೆ ತಳಿಗಳು ಬಿಡುಗಡೆ ಆಗ್ತಾನೆ ಇರ್ತವೆ ಕೃಷಿ ವಿಶ್ವವಿದ್ಯಾಲಯಗಳಿಂದ. ರಾಗಿಯಲ್ಲಿ ಯಾವ್ಯಾವ ತಳಿಗಳಿದಾವೆ, ಅವು ಯಾವ ತಳಿಗಳು ಸೂಕ್ತ ನಾವು ಬೆಳೀಲಿಕ್ಕೆ, ಅದ್ರ ಬಗ್ಗೆ ಹೇಳಿ ಸರ್. ಸರ್, ರಾಗಿಯಲ್ಲಿ ನಾವೇನಂತಂದ್ರೆ ನಮ್ಮ ಹವಾಗುಣ ಮಣ್ಣು ಅದಕ್ಕೆ ಅನುಸಾರವಾಗಿ ನಾವು ತಳಿಗಳನ್ನ ನಾವು ಆಯ್ಕೆ ಮಾಡ್ಬೇಕಾಗತ್ತೆ ರಾಗಿಯಲ್ಲಿ ಸಹ. ಈಗ ನಾವೇನಾದರೂ ನಾವು ಈಗ ಜೂನ್ ಅಥವಾ ಆಗಸ್ಟ್ ತಿಂಗಳಲ್ಲಿ ಬಿತ್ತಬೇಕಾದ್ರೆ GPU 28 ಅಂತ ಬರ್ತಿದೆ. ಇದು ಸಹ ಏನಂದ್ರೆ 110-115 ದಿವಸಕ್ಕೆ ಕಟಾವ್ ಬರ್ತಿದೆ. ಮತ್ತೆ ಇಳುವರಿ ಒಂದು ಎಕರೆಗೆ 12-14 ಕ್ವಿಂಟಲ್ ಅಷ್ಟು ಇಳುವರಿ ಪಡಿಬಹುದು. ಅದೇ ತರ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ರಾಗಿಯಲ್ಲಿ ಒಂದು ಸಮಸ್ಯೆ ಆಗುತ್ತೆ ಅಂದ್ರೆ ಕುತ್ತಿಗೆ ರೋಗ ಅಂತ ಬರ್ತಾ ಇದೆ. ಆ ಕುತ್ತಿಗೆ ರೋಗ ಬಂದಾಗ ಏನಂದ್ರೆ ಕಾಳ ಹಿಡಿಯಂಗಿಲ್ಲ. ಅಂತ ಸಂದರ್ಭದಲ್ಲಿ ಒಂದು ಹೊಸ ತಳಿ ಇದೆ ಆಕ್ಚುಲಿ ML 365 ಅಂತ. ಇದು ಏನಂದ್ರೆ ಮಧ್ಯಮವಾದ ತಳಿ, ಅಂದ್ರೆ 100-105 ದಿವಸಕ್ಕೆ ಕಟಾವ್ ಬರ್ತದೆ ಆಕ್ಚುಲಿ. ಈ ಕಾಂಡಗಟ್ಟೆ ಇರ್ತದೆ ಆಕ್ಚುಲಿ, ಯಾಕಂದ್ರೆ ಎಲ್ಲಾ ರಾಗಿ ತಳಿಗಳು ಸ್ವಲ್ಪ ಏನಂದ್ರೆ ಬಿಡು ಎತ್ತರ ಬೆಳೆದು ಬಿದ್ದು ಬಿಡ್ತವೆ ಆಕ್ಚುಲಿ. ಹಂಗಾಗಿ ಇದು ಕಾಂಡ ಗಟ್ಟಿರ್ತತಿ, ಮತ್ತೆ ಬರವನ್ನು ತಡೆಗಟ್ಟುವ ಶಕ್ತಿ ಇದೆ. ಮತ್ತೆ ಇದನ್ನ ನಮಗೆ ಈ ಕುತ್ತಿಗೆ ರೋಗ ಒಂದು ತಡೆಗಟ್ಟುವ ಶಕ್ತಿಯು ಸಹ ಈ ತಳಿಗಿದೆ. ಇದು ಸಹ ಏನಂದ್ರೆ ಹೆಚ್ಚಿನ ಇಳುವರಿ ಒಂದು ಎಕರೆಗೆ 12-14 ಕ್ವಿಂಟಲ್ ಇಳುವರಿನ ಪಡ್ಕೋಬಹುದು. ಅದೇ ತರ ನಾವು ಈಗ ನಾವು ಜೂನ್ ಆಗಸ್ಟ್ ಅಲ್ಲಿ ಬಿತ್ತನೆ ಮಾಡು, ಜುಲೈ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಅಲ್ಲಿ ಸಹ ಏನಂತಂದ್ರೆ ನಾವು INDOF 9 ಅಂತ ಬರ್ತದೆ, ಆ ತಳಿಯನ್ನು ನಾವು ಉಪಯೋಗ ಮಾಡಬಹುದು. ಆ ತರ ನಾವು ಏನಂದ್ರೆ ಕಾಲಕ್ಕನುಸಾರವಾಗಿ ನಾವು ತಳಿಗಳನ್ನ ಬೆಳೆಯಬೇಕಾಗುತ್ತದೆ. ಈಗ ಬೇಸಿಗೆಯಲ್ಲಿ ಬೆಳಬೇಕಂದ್ರೆ ಈಗ GPU 48 ಅಂತ ಇದೆ, ಅದನ್ನು ಸಹ ಏನಂದ್ರೆ 100-110 ದಿವಸಕ್ಕೆ ಕಟಾವ್ ಬರ್ತದೆ. ಒಂದು ಮಧ್ಯಮ ಗಾತ್ರ ತೆನೆ ಇದೆ, ಇದು ಸಹ ಏನಂದ್ರೆ 10-12 ಕ್ವಿಂಟಲ್ ಇಳುವರಿ ಬರ್ತದೆ. ಅದೇ ತರ GPU 45 ಅಂತ ಈ ಬೇಸಿಗೆಯಲ್ಲಿ ಈಗ ರೈತ ನಾವು ರಾಗಿ ಹಾಕ್ಬೇಕಂದ್ರೆ ಈ GPU 48 ಅಥವಾ GPU 45 ಅಥವಾ ML 365 ಇದನ್ನು ಸಹ ML 365 ನ ಮುಂಗಾರಿನಲ್ಲಿ ಬೆಳಿಬಹುದು ಮತ್ತೆ ಹಿಂಗಾರಿನಲ್ಲಿ ಬೆಳಿಬಹುದು. ಅದಕ್ಕೋಸ್ಕರ ರೈತರು ಏನಂದ್ರೆ ನಮ್ಮ ಹವಾಮಾನಕ್ಕೆ ಅನುಗುಣವಾಗಿ ಕಾಲಕ್ಕನುಗುಣವಾಗಿ ಯಾವ ಕಾಲದಲ್ಲಿ ಯಾವ ತಳಿಗಳನ್ನ ಉಪಯೋಗ ಮಾಡೋದು ಬಹಳ ಇಂಪಾರ್ಟೆಂಟ್. ಮುಂಗಾರಿನಲ್ಲಿ ಯಾವ ತಳಿ, ಹಿಂಗಾರಿನಲ್ಲಿ ಯಾವ ತಳಿ, ಬೇಸಿಗೆಯಲ್ಲಿ ನಾ ಹೇಳಿದೆ ನಿಮಗೆಲ್ಲ, ಈ ತಳಿಗಳನ್ನು ಬಳಸಿದ್ರೆ ನಮಗೆ ಹೆಚ್ಚಿನ ಇಳುವರಿ ಪಡ್ಕೋಬಹುದು. ಈಗ ಬಹಳಷ್ಟು ನಮ್ಮ ರೈತರು ರಾಗಿ ಕೆಲವರು ಬಿತ್ತುತ್ತಾರೆ, ಕೆಲವರು ಹಾಗೆ ಹಾಕಿ ಆಮೇಲೆ ಸಸಿ ನಾಟಿ ಮಾಡ್ತಾರೆ, ಈ ತರ ಎಲ್ಲ ಒಂದು ಬೆಳೆ ಪದ್ಧತಿಗಳನ್ನ ಅನುಸರಿಸ್ತಿರ್ತಾರೆ. ಈಗ ನಾವು ನಿಜವಾಗ್ಲೂ ರಾಗಿ ಒಂದು ಬೇಸಾಯ ಮಾಡಬೇಕು ಅಂದ್ರೆ ಒಂದು ಬೇಸಾಯ ಕ್ರಮಗಳಂತ ಏನ ಇರ್ತಾವ, ತಾವು ವಿಜ್ಞಾನಿಗಳಾಗಿರ್ತೀರಿ, ಈ ರಾಗಿಯನ್ನು ಬೆಳಿಬೇಕಂದ್ರೆ ಯಾವ ಒಂದು ರೀತಿಯಲ್ಲಿ ಬೆಳೆದ್ರೆ ನಾವು ಒಳ್ಳೆ ಇಳುವರಿನ ಪಡಿಬಹುದು ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ ತಿಳಿಸ್ಕೊಟ್ರೆ ಇನ್ನೂ ಒಳ್ಳೇದಾಗುತ್ತೆ. ರಾಗಿಯಲ್ಲಿ ನಾವು 3 ತರದ ಮಾಡ್ತಾರ, ಒಂದು ಕೈಯಿಂದ ಚೆಲ್ತಾರ, ಇನ್ನೊಂದು ಕುರಿಗೆಯಿಂದ ಬಿತ್ತಾರ, ಇನ್ನೊಂದು ನಾಟಿ ಪದ್ಧತಿ. 3 ಪದ್ಧತಿ ಇದೆ ಆಕ್ಚುಲಿ. ಆದ್ರೆ ನಾವೇನಂದ್ರೆ ಈಗ ಕೈಯಲ್ಲಿ ಚೆಲ್ಲಿದರೆ ಏನಾಗ್ತದೆ ಅಂದ್ರೆ ನಮಗೆ ಸಾಲುಗಳ ಅಂತರ ಇರಂಗಿಲ್ಲ, ಹಂಗಾಗಿ ಅಂತರ ಬೇಸಾಯ ಮಾಡೋದು ಸಹ ಕಷ್ಟ ಆಗ್ತದೆ. ಮತ್ತೆ ನಮ್ಗೇನಾಗ್ತದೆ ಸಸಿಗಳ ಸಂಖ್ಯೆ ಜಾಸ್ತಿ ಇರ್ತವೆ, ಹಂಗಾಗಿ ಈ ಕೌಲುಗಳ ಸಂಖ್ಯೆ ಸಹ ಏನಂದ್ರೆ ಕಡಿಮೆ ಆಗ್ಬಿಡುತ್ತೆ ಆಕ್ಚುಲಿ. ಅದಕ್ಕೋಸ್ಕರ ರೈತರು ಈ ಕುರಿಗೆ ಬಿತ್ತನೆ ಮಾಡಬಹುದು. ಅದು ಸಹ ಏನಂದ್ರೆ 1 ಎಕರೆಗೆ 5-1.5 ಕೆಜಿ ಅಷ್ಟು ಬೀಜ ಬೇಕಾಗ್ತದೆ. ನಾವು ಯಾವ ತರ ಕುರಿಗೆ ಬಿತ್ಬೇಕಂದ್ರೆ ಒಂದು ಸಾಲಿನಿಂದ ಸಾಲಿಗೆ ಒಂದಡಿ ಇಳಬೇಕು, ಮತ್ತೆ ಸಸಿಯಿಂದ ಸಸಿಗೆ 7.5 ಸೆಂಟಿಮೀಟರ್ ಅಷ್ಟು ಇದ್ರೆ ನಮಗೆ ಚೆನ್ನಾಗಿ ಇಳುವರಿ ಬರ್ತದೆ. ಈಗ ಕೂರಿಗೆಯಿಂದ ಬಿತ್ತನೆ ಮಾಡಿದ್ರೆ ಏನಾಗ್ತದೆ, ನಾವು ಅಂತರ ಬೇಸಾಯನೇ ಮಾಡಬಹುದು. ಹಂಗಾಗಿ ಮತ್ತೆ ಯಾಕಂದ್ರೆ ಕಳೆ ನಿಯಂತ್ರಣ ಒಂದಾಗ್ತದೆ. ಈಗ ಅಂತರ ಬೇಸಾಯ ಮಾಡಿದ್ರೆ ಏನಂದ್ರೆ ಒಂದು ಕಳೆ ನಿಯಂತ್ರಣ ಆಗ್ತದೆ, ಮತ್ತೆ ನಮಗೇನಂದ್ರೆ ಮಣ್ಣನ್ನ ಮೃದು ಮಾಡಿ ಉಸಿರಾಟಕ್ಕೆ ಚೆನ್ನಾಗಿ ಮತ್ತೆ ಮಳೆ ಬಿದ್ದಂತ ನೀರನ್ನು ಸಹ ಏನಂದ್ರೆ ಭೂಮಿಲಿ ಹಿಡ್ಕಂತತಿ. ಈಗ ನಾವು ಹೇಳ್ತೇವೆ ರೈತರಿಗೆ, ಯಾವುದೇ ಬರಗಾಲ ಬಂದಾಗ ನಾವೇ ಮಾಡ್ಕಂದ್ರೆ ಜಾಸ್ತಿ ಅಂತರ ಬೇಸಾಯ ಮಾಡ್ರಿ. ಅಂತರ ಬೇಸಾಯ ಮಾಡೋದ್ರಿಂದ ಈಗ ಕಪ್ಪು ಭೂಮಿಯಲ್ಲಿ ಬಿರುಕು ಬಿಟ್ಟಿರ್ತದೆ. ಆಕ್ಚುಲಿ ನಾವು ಅಂತರ ಬೇಸಾಯ ಮಾಡೋದ್ರಿಂದ ಆ ಬಿರುಕನ್ನ ಮುಚ್ಕೊಂಡ್ಬಿಟ್ಟು ಆವಾಗ ಇವಾಪೊರೇಷನ್ ಅಂತ ಹೇಳಿದ್ರೆ ನೀರು ಆವೇಗದ ಕಡಿಮೆ ಆಗ್ತದೆ. ಹಂಗಾಗಿ ಆಮ್ಯಾಕೆ ಇನ್ನೊಂದು ಕುರಿಗೆ ಬಿತ್ತನೆ ಮಾಡ್ತಾವಲ್ಲ, ಮಾಡಾಗ ನಮ್ಗೇನಾಗ್ತದಂದ್ರೆ ಸ್ವಲ್ಪ ಬೀಜಗಳು ಇವು ಬಹಳ ಸಣ್ಣ ಇರ್ತವೆ ಆಕ್ಚುಲಿ ರಾಗಿ ಬೀಜ. ಹಂಗಾಗಿ ನಾವ್ ಏನ್ಬೇಕಂದ್ರೆ ನಾವು ಆ ಬಿತ್ತಿದಾಗ ನಾವು ಅದನ್ನ ಏನಂತ ಹೇಳ್ತಾರಂದ್ರೆ ಸಸಿಗಳನ್ನ ವಿರಳ ಮಾಡೋದು. ವಿರಳ ಮಾಡೋದು ಅಂತ ನಾವು ಹೇಳಿದೆ ನಿಮಗೆ, ಸಾಲಿನ ಸಾಲಿಗೆ ಒಂದಡಿ ಸಸಿಯಿಂದ ಸಸಿಗೆ 7 ಸೆಂಟ್ ಆ ತರ ನಾವು ಅವನ್ನ ಸಸಿಯನ್ನ ವಿರಳ ಮಾಡ್ಬೇಕು. ಆಮ್ಯಾಕೆ ಎಲ್ಲಿ ನಮಗೆ ಸಸಿಗಳು ಹುಟ್ಟಿರಂಗಿಲ್ಲ ಅಂತ ಸಮಯದಲ್ಲಿ ನಾವು ರಾಗಿ ಬಿತ್ತಿದ 25-27 ದಿವಸ ಒಳಗೆ ನಾವೇನ್ ಮಾಡ್ಬೇಕಂದ್ರೆ ಎಲ್ಲಿ ಸಸಿಗಳು ಇರಂಗಿಲ್ಲ ಆ ಸಮಯದಲ್ಲಿ ರಾಗಿಯನ್ನ ನಾಟಿ ಮಾಡಿದ್ರೆ ನಮಗೆ ಚೆನ್ನಾಗಿ ಇಳುವರಿ ಪಡ್ಕೋಬಹುದು. ಇನ್ನು ನಾಟಿ ಪದ್ಧತಿ ನಮಗೇನಾದ್ರೂ ಮುಂಗಾರಿನಲ್ಲಿ ನಾವು ಬಿತ್ತನೆ ಮಾಡೋಕ್ಕಾಗಿಲ್ಲ ಅಂದ್ರೆ ನಾವು ನಾಟಿ ಪದ್ಧತಿಗೆ ಬೆಸ್ಟ್. ಈ ಕೂರಿಗೆ ಮತ್ತೆ ಕೈ ಚೆಲ್ಲೋಕ್ಕಿಂತ ಹೆಚ್ಚಿನ ಇಳುವರಿ ನಾಟಿಲಿ ಬರ್ತದೆ. ಇದು ಏನಂತಂದ್ರೆ ನಾವು ಅದೇ ಅಗೆ ಮಡಿ ಮಾಡಿ ರಾಗಿ ಬೀಜವನ್ನು ಚೆಲ್ಲಿ ಅದು ಒಂದು 25-30 ದಿವಸ ಆದ ಮೇಲೆ ನಾವು ಏನಂದ್ರೆ ಮುಖ್ಯ ಭೂಮಿಗೆ ನಾವು ಅದನ್ನ ನಾಟಿ ಮಾಡ್ಬೇಕಾಗತ್ತೆ. ಅದು ಸಹ ನಾಟಿ ಏನಂದ್ರೆ ಸಾಲಿನ ಸಾಲಿಗೆ ಒಂದಡಿ ಸಸಿಯಿಂದ ಸಸಿಗೆ 7.5 ಸೆಂಟಿಮೀಟರ್ ಇದ್ರೆ ನಮಗೆ ಈ ನಾಟಿ ಮಾಡಿದ್ರೆ ಏನಾಗ್ತೈತೆ ಅಂದ್ರೆ ಅಂತರ ಬೇಸಾಯನ ಮಾಡಬಹುದು, ಮತ್ತೆ ಸಸಿಗಳು ಸಹ ಏನ ಸಮ ಪ್ರಮಾಣದಲ್ಲಿ ಇರ್ತವೆ ಆಕ್ಚುಲಿ. ಹಂಗಾಗಿ ಕವಲುಗಳ ಸಂಖ್ಯೆ ಜಾಸ್ತಿ ಆಗಿ ಸಹ ಇಳುವರಿನ ಪಡ್ಕೋಬಹುದು. ಮತ್ತೇನಂತಂದ್ರೆ ನಮಗೆ ಈಗ ರಾಗಿಯನ್ನು ಬಿತ್ತಬೇಕಾದ್ರೆ ಕೊಟ್ಟಿಗೆ ಗೊಬ್ಬರನು ಬಹಳ ಇಂಪಾರ್ಟೆಂಟ್. ನಾವು ಹೇಳ್ತಾ ಇರ್ತೇವೆ ಯಾಕಂದ್ರೆ ನಾವು ಹೆಚ್ಚಿನ ಇಳುವರಿ ಪಡ್ಕೋಬೇಕಾದ್ರೆ ಒಂದು 3 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರನ 1 ಎಕರೆಗೆ ನಾವು ರಾಗಿ ಬಿತ್ತು 15 ದಿವಸ ಮುಂಚೆ ಹಾಕ್ಬೇಕು. ಇದು ಹಾಕೋದ್ರಿಂದ ಏನಾಗ್ತದೆ ಅಂದ್ರೆ ನಮಗೆ ಒಂದು ಎಲ್ಲಾ ತರದ ಪೋಷಕಾಂಶಗಳು ಬೆಳೆ ಸಿಗ್ತದೆ. ನಂತರ ಏನ್ ಮಾಡಕಂದ್ರೆ ಬೀಜೋಪಚಾರ ಬಹಳ ಇಂಪಾರ್ಟೆಂಟ್. ನಾ ರೈತರಿಗೆ ಎಲ್ಲಿ ಹೋದಲ್ಲಿ ಹೇಳ್ತಾ ಇರ್ತೀವಿ, ಬೀಜೋಪಚಾರ ಮಾಡಿ ನಮ್ಮ ಮಕ್ಕಳಿಗೆ ಹೆಂಗ ಚುಚ್ಚು ಮದ್ದು ಹಾಕ್ಸ್ತಾವಲ್ಲ ಆತರ ಬೀಜೋಪಚಾರ ಮಾಡೋದ್ರಿಂದ ಮುಂದೆ ರೋಗವನ್ನ ತಡೆಗಟ್ಟಬಹುದು, ಭೂಮಿಯಲ್ಲಿದ್ದ ಪೋಷಕಾಂಶಗಳು ಬೆಳೆ ಸಿಗ್ತವೆ. ಅದಕ್ಕೋಸ್ಕರ ರೈತರು ತಪ್ಪದೇ ನಾವು ಬೀಜೋಪಚಾರ ಮಾಡಬೇಕು. 1 ಕೆಜಿ ಬೀಜಕ್ಕೆ 4 ಗ್ರಾಮ್ ಅಜಸ್ಪರ್ಲಂ ಅಂತ, ಆಮೇಲೆ 4 ಗ್ರಾಮ್ ರಂಜಕರಸಣ ಜೀವಿ, 4 ಗ್ರಾಮ್ ಟ್ರೈಕೋಡ್ರಮ ಮಾಡೋದ್ರಿಂದ ನಮ್ಗೆ ಏನಾಗ್ತದೆ, ಅಜಸ್ಪರ್ಲಂ ಮಾಡೋದ್ರಿಂದ 20 ಕೆಜಿ ಯೂರಿಯಾ ಹಾಕೋದು ಕಡಿಮೆ ಮಾಡಬಹುದು. ಈ ರಂಜಕ ಕರೆಸಿ ಅಣುಜೀವಿ ಬೀಜೋಪಚಾರ ಮಾಡೋದ್ರಿಂದ ಭೂಮಿಯಲ್ಲಿ ರಂಜಕ ಇರ್ತದೆ ಆಕ್ಚುಲಿ, ಅದು ಬೆಳೆಗೆ ಶೇಂಗಾ ಆಗ್ತದೆ. ಮತ್ತೆ ಟ್ರೈಕೋಡ್ರಮ ಮಾಡೋದ್ರಿಂದ ಈ ಸಸಿ ಕೊಳೆ ರೋಗ ಇರಬಹುದು ಅಥವಾ ತೆನೆ ಕೊಳೆಯುವ ರೋಗ ಇರಬಹುದು, ಈ ತರ ಇವೆಲ್ಲ ರೋಗವನ್ನ ತಡೆಗಟ್ಟುತ್ತೆ. ಈ ರೀತಿ ಬೀಜೋಪಚಾರ ಮಾಡಿದ್ರೆ ನಮಗೆ ಬೇಸಾಯದ ಖರ್ಚು ಕಡಿಮೆ ಆಗ್ತದೆ. ನಾವು ಒಂದು 150 ರೂಪಾಯಿ ಖರ್ಚು ಮಾಡಿದ್ರೆ ಮುಂದೆ 2,000 ರೂಪಾಯಿ ಉಳಿತಾಯ ಮಾಡೋದು, ಯಾಕಂದ್ರೆ ಈ ತರ ರೋಗ ಬರಂಗಿಲ್ಲ ಮತ್ತೆ ಗೊಬ್ಬರ ಹಾಕೋದು ಕಡಿಮೆ ಮಾಡಬಹುದು. ಮತ್ತೆ ನಾವು 1 ಎಕರೆಗೆ ಎಷ್ಟು ಗೊಬ್ಬರ ಹಾಕ್ಬೋದು ಅಂತ, ಈಗ ರಾಗಿ ನಾವು ಬಿತ್ತನೆ ಮಾಡ್ತೀವಿ, ನಾ ಹೇಳಿದ 3 ಟನ್ ಕೊಟ್ಟಿ ಗೊಬ್ಬರ 15 ದಿವಸ ಮುಂಚೆ ಹಾಕ್ಬೇಕು. ನಂತರ ನಾವೇನಂದ್ರೆ ಯೂರಿಯಾ ಗೊಬ್ಬರವನ್ನ ಬಿತ್ತುವ ಸಮಯದಲ್ಲಿ 10 ಕೆಜಿ ಯೂರಿಯಾ ಗೊಬ್ಬರ, 35 ಕೆಜಿಯಷ್ಟು DAP, ಮತ್ತೆ 16 ಕೆಜಿಯಷ್ಟು ಪೊಟ್ಯಾಸನ್ನ ನಾವು ಬಿತ್ತುವ ಸಮಯದಲ್ಲಿ ಹಾಕ್ಬೇಕು. ಅದ್ರ ಜೊತೆಗೆ ಈಗ ನಮ್ಮ ಈಗ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಸಹ ಏನಂದ್ರೆ ಸತುವ ಕೊರತೆ ಇದ್ರೆ 4 ಕೆಜಿಯಷ್ಟು ಸತುವನ್ನು ಹಾಕ್ಬೇಕು ಯಾವಾಗ ಬಿತ್ತುವ ಸಮಯದಲ್ಲಿ. ಮತ್ತೆ ಬಿತ್ತಿನ ಆದ್ಮೇಲೆ 6-7 ವಾರದಲ್ಲಿ 20 ಕೆಜಿಯಷ್ಟು ಯೂರಿಯಾ ಗೊಬ್ಬರವನ್ನ ಮೇಲ್ಗೊಬ್ಬರ ಕೊಟ್ರೆ ಸಾಕು, ಹೆಚ್ಚಿಗೆ ಗೊಬ್ಬರ ಬೇಕಾಗಿಲ್ಲ. ಇಲ್ಲ ಸರ್ ನಾವು ಈಗ ಕಾಂಪ್ಲೆಕ್ಸ್ ಗೊಬ್ಬರ ಹಾಕ್ತವಂತಂದ್ರೆ 19-17 ಅಥವಾ 17 ನಾವು 1 ಎಕರೆಗೆ 1-1.5 ಚೀಲಷ್ಟು ಹಾಕಿದ್ರೆ ಚೆನ್ನಾಗಿ ಇಳುವರಿ ಪಡ್ಕೋಬಹುದು. ನಂತರ ನಾವು ಮೇಲ್ಗೊಬ್ಬರವಾಗಿ 20 ಕೆಜಿಯಷ್ಟು ಯೂರಿಯಾವನ್ನ ಆ ಬಿತ್ತಿದ 6-7 ವಾರ ನಂತರ ನಾವು ಮೇಲ್ಗೊಬ್ಬರವಾಗಿ ಕೊಡಬಹುದು. ಮತ್ತೆ ಇನ್ನೊಂದು ಈಗ ರಾಗಿಯಲ್ಲಿ ಅಂತಂದ್ರೆ ಕಳೆ ನಿಯಂತ್ರಣ ಈಗ ಇತ್ತಿತ್ತಲಾ ಬರ್ತಾ ಇದೆ ಆಕ್ಚುಲಿ ಕಳೆ ನಿಯಂತ್ರಣ. ಅದಕ್ಕೋಸ್ಕರ ರೈತರೇ ಮಾಡ್ಬೇಕಂದ್ರೆ ಕಳೆ ನಿಯಂತ್ರಣ ಯಾವ ತರ ಹತೋಟಿ ಮಾಡ್ಬೇಕಂದ್ರೆ ಫಸ್ಟ್ ನಮಗೆ ಅಂತರ ಬೇಸಾಯ ಮಾಡೋದು. ರಾಗಿ ಬಿತ್ತಿದ 15 ದಿನ ಮೇಲೆ ಮತ್ತೆ 15 ದಿವಸ ಬಿಟ್ಟು ಒಟ್ಟು 3-4 ಬಾರಿ ನಾವು ಅಂತರ ಬೇಸಾಯ ಮಾಡೋದು. ಇದರಿಂದ ಕಳೆಯನ್ನು ಕಡಿಮೆ ಆಗ್ತತಿ, ಬೇರುಗಳಿಗೆ ಉಸಿರಾಟ ಆಗ್ತತಿ, ಮತ್ತೆ ನೀರನ್ನು ಅಲ್ಲೇ ಇಂಗ್ತತಿ. ನಂತರ ನಾವ್ ಏನ್ ಮಾಡ್ಬೇಕಂದ್ರೆ ಕೈ ಕಳೆ ಬಹಳ ಇದ್ರೆ ಆಮೇಲೆ ಲಾಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ಕಳೆನಾಶಕ. ಕಳೆಗಳ ಬಹಳ ಸಮಸ್ಯೆ ಆಗಿದೆ ಅಂದಾಗ ನಾವು ಸಹ ಏನಂದ್ರೆ ಕಳೆನಾಶಕವನ್ನು ಉಪಯೋಗ ಮಾಡಬಹುದು. ಅಂದ್ರೆ ಸಂದಿಗ್ಧ ಹಂತ ಈಗ ಏನಂತಂದ್ರೆ ನಮಗೆ ಲೇಬರ್ ಸಮಸ್ಯೆ ಇರ್ತತಿ, ಆಮೇಲೆ ಹವಾಮಾನದಲ್ಲಿ ವಿಪರೀತ ಕಂಟಿನ್ಯೂಸ್ ಮಳೆ ಬರ್ತತಿ. ಹಂಗಾಗಿ ಅಂತ ಸಮಯದಲ್ಲಿ ನಾವು ಕಳೆನಾಶಕವನ್ನು ಉಪಯೋಗ ಮಾಡಬಹುದು. 1-2 ಗ್ರಾಮ್ ಬ್ಯೂಟಾಕ್ಲೋರ್ ಅನ್ನ ಪ್ರತಿ ಲೀಟರ್ ನೀರು ಹಾಕಿ ಯಾವಾಗ ಸಿಂಪರಣೆ ಮಾಡಕಂದ್ರೆ ನಾವು ರಾಗಿ ಬಿತ್ತಿದ ಅಥವಾ ಮರುದಿವಸ ಅಥವಾ ನಾಟಿ ಮಾಡಿದ ಮರುದಿವಸ ಸಿಂಪರಣೆ ಮಾಡಿದ್ರೆ 20-30 ದಿವಸ ಕಳೆ ಬರಂಗಿಲ್ಲ. ಯಾರು ಬಿತ್ತ ಸಮಯದಲ್ಲಿ ಸಿಂಪರಣೆ ಮಾಡಂಗಿಲ್ಲ, ಆದ್ರೆ 20-30 ದಿವಸ ಆದ್ಮೇಲೆ ಕಳೆಗಳು ಬಹಳ ಜಾಸ್ತಿ ಬರ್ತದೆ ಅಂತ ಹೇಳ್ತಾ ಇದಾರೆ. ಅವಾಗೂ ಸಹ ಏನಂದ್ರೆ ನಾವು ಸಂದರ್ಭ ಅನುಸಾರವಾಗಿ ನಾ ಹೇಳಿದೆ ನಿಮಗೆ ಅಂತರ ಬೇಸಾಯ ಮಾಡೋಕ್ಕಾಗಲ್ಲ, ಮಳೆ ಕಂಟಿನ್ಯೂಸ್ ಅಂತ ಸಮಯದಲ್ಲಿ ನಾವು ರಾಗಿ ಬಿತ್ತಿದ ಮೇಲೂ ಸಹ ನಾವು ಸಿಂಪರಣೆ ಮಾಡಬಹುದು. ರಾಗಿ ಬಿತ್ತಿದ 25 ದಿವಸ ಅಥವಾ 30 ದಿವಸ ನಂತರವೂ ನಾವು ಈ ಕಳೆನಾಶಕವನ್ನು ಉಪಯೋಗ ಮಾಡಬಹುದು. ಇದು ಸಹ ಏನಂದ್ರೆ 1 ಲೀಟರ್ ನೀರಿಗೆ 2 ಗ್ರಾಮ್ 240 ಸೋಡಿಯಂ ಸಾಲ್ಟ್ ಅಂತ ಬರ್ತದೆ. ಅದನ್ನ ನಾವು ಏನಂತಂದ್ರೆ ಈ ಕಳೆಗಳ ಮೇಲೆ ಸಿಂಪರಣೆ ಮಾಡಿದ್ರೆ ಏನು ಸಮಸ್ಯೆ ಬೆಳೆಗೆ ಏನು ಹಾನಿ ಆಗಂಗಿಲ್ಲ. ಈ ತರ ನಾವು ಇದನ್ನ ರಾಗಿಯಲ್ಲಿ. ಮತ್ತಿನ್ನೊಂದು ಬೇಸಾಯ ಈಗೇನಂತಂದ್ರೆ ನಮಗೆ ಮಿಶ್ರ ಬೆಳೆ ಪದ್ಧತಿ ಅಂತ. ಈಗ ನಾವು ಒಂದೇ ಬೆಳೆಯನ್ನ ಬೆಳೆಬಾರ್ದು ಅಂತ ಹೇಳ್ತಾ ಇರ್ತೇವೆ. ಆಕ್ಚುಲಿ ಆ ರಾಗಿಯಲ್ಲಿ ನಾವು ಮಿಶ್ರ ಬೆಳೆಯಾಗಿ ಅಥವಾ ಅಂತರ ಬೆಳೆಯಾಗಿ ನಾವು ತೊಗರಿ ಹಾಕ್ಬೋದು. ಒಂದು 8 ಸಾಲ ರಾಗಿ ಹಾಕಿದ್ರೆ 2 ಸಾಲ ತೊಗರಿ ಹಾಕ್ಬೋದು, ಅಥವಾ 8 ಸಾಲ ರಾಗಿ ಹಾಕಿ 1 ಸಾಲ ಅವರಿ ಹಾಕ್ಬೋದು, ಅಥವಾ ಸೋಯಾಬೀನ್ ಹಾಕ್ಬೋದು, ಅಥವಾ ಈ ತರ ಹುರುಳಿ ಹಾಕ್ಬೋದು. ಈ ತರ ನಾವು ಮಾಡ್ಕೆ ಅಂದ್ರೆ ಏನಾಗುತ್ತೆ ಅಂದ್ರೆ ನಮಗೆ ಎರಡೂ ಬೆಳೆಗಳಲ್ಲಿ ನಮಗೆ ಆದಾಯ ಬರ್ತದೆ. ಹೀಗಾಗಿ ರೈತರು ಈ ಅಂತರ ಬೆಳೆಯನ್ನು ಬೆಳಿಬಹುದು. ಆಮೇಲೆ ಬೆಳೆ ಪದ್ಧತಿ, ಈಗ ನಾವೇನ್ ಮಾಡ್ತೇವೆ ಕಂಟಿನ್ಯೂಸ್ ರಾಗಿ ಬೆಳೆ ಬದಲಿ ರಾಗಿ ನಂತರ ನಾವು ಏನ್ ಮಾಡ್ಕಂದ್ರೆ ನಮಗೆ ಸೋಯಾ ಹೊರೆ ಬರ್ತದೆ, ಆಕ್ಚುವಲಿ ಹುರುಳಿ ಬರ್ತದೆ, ಅಥವಾ ಒಟ್ಟು ಯಾವುದೇ ಒಂದು ದ್ವಿದಳಧಾನ್ಯ ಬೆಳೆದ್ರೆ ಏನಕ್ಕತ್ರ ಮಣ್ಣಿನ ಫಲವತ್ತತೆನೂ ಹಾಳಾಗಂಗಿಲ್ಲ, ನಮಗೆ ಕೀಟ ರೋಗದ ಬಾಧೆನೂ ಕಡಿಮೆ ಆಗ್ತದೆ, ನಾವು ಹೆಚ್ಚಿನ ಇವರಿ ಪಡ್ಕೋಬಹುದು. ಈ ತರ ನಾವು ಬೇಸಾಯ ಕ್ರಮಗಳನ್ನ ಸ್ಟಾರ್ಟಿಂಗ್ ಅಂತ ಹೇಳಿದೆ ನಿಮಗೆ. ಬೀಜ ತಳಿಗಳು ಇಂಪಾರ್ಟೆಂಟು, ಅದು ಕಾಲಕ್ಕೆ ಅನುಸಾರವಾಗಿ ತಳಿಗಳನ್ನ ಆಯ್ಕೆ ಮಾಡೋದು, ಆಮೇಲೆ ಬೀಜೋಪಚಾರ ಮಾಡುವುದು, ಮತ್ತೆ ಕೊಟ್ಟಿಗೆ ಗೊಬ್ಬರ, ಆನಂತರ ರಾಸಾಯನಿಕ ಗೊಬ್ಬರ, ಮತ್ತೆ ಅಂತರ ಬೇಸಾಯ, ಕಳೆ ನಿಯಂತ್ರಣ, ಮತ್ತೆ ಬೆಳೆ ಪದ್ಧತಿಗಳು, ಅಂತರ ಬೆಳೆಗಳು, ಹೀಗೆ ನಾವು ಸರಿಯಾದ ಸಮಯದಲ್ಲಿ ಮಾಡಿದ್ರೆ ನಮಗೆ ಭೂಮಿಯಲ್ಲಿ ಯಾವುದೇ ಲಾಸ್ ಆಗಂಗಿಲ್ಲ. ನಾವು ಹೇಳಿದೆ ನಿಮಗೆ, 1 ಕಾಳು ಹಾಕಿದ್ರೆ 1,000 ಕಾಳು ಬರ್ತದೆ ಆಕ್ಚುಲಿ. ಹಂಗಾಗಿ ರೈತರು ಆಕ್ಚುಲಿ ರಾಗಿಯಲ್ಲಿ ಏನು ಸಮಸ್ಯೆ ಆಗಂಗಿಲ್ಲ. ಇತ್ತೀಚೆಗೆ ಒಂದು ರಾಗಿಯಲ್ಲಿ ಏನಂತಂದ್ರೆ ಅದೇ ನಿಮಗೆ ಹೇಳಿದ ಕುತ್ತಿಗೆ ರೋಗ ಬರ್ತಾ ಇದೆ, ಮತ್ತೆ ಇನ್ನೊಂದು ಬೆಂಕಿ ರೋಗ ಅಂತ ಬರ್ತಿದೆ. ಆತರ ಏನೋ ಸಮಸ್ಯೆ ಇದ್ದಾಗ ರೈತರು ಜಾಸ್ತಿ ಅಂದ್ರೆ ಇದೆ ಬಿಟ್ರೆ ಮತ್ತೆ ಯಾವೂ ಇಲ್ಲ ರಾಗಿಯಲ್ಲಿ, ಅವಾಗ ಬಂದಾಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದ್ ಭೇಟಿ ಆಗ್ಬೋದು. ಅಥವಾ ನಾವು ಈಗ ಹೇಳ್ತೇವೆ ನಿಮ್ಗೆ, ಆಕ್ಚುಲಿ ಈಗ ಆತರ ಬಂತಂದ್ರ ಆ ಕಾರ್ಬನ್ ಡೈಜಿಯಮ್ ಅಂತ ಬರ್ತದೆ, 1 ಗ್ರಾಮ್ ಕಾರ್ಬನ್ ಡೈಜಿಯಮ್ ಅನ್ನ 1 ಲೀಟರ್ ಹಾಕಿ ನಾವು ಸಿಂಪರಣೆ ಮಾಡಿದ್ರ ಈ ಕುತ್ತಿಗೆ ರೋಗ, ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳ್ತಾರ ನೆಕ್ ಪ್ಲಾಸ್ಟ್ ಅಂತ ಹೇಳ್ತಾರ, ಸೊ ಅದನ್ನ ಹತೋಟಿ ಮಾಡಬಹುದು, ಅಥವಾ ಇವನ್ ಆ ಬೆಂಕಿ ರೋಗವನ್ನ ಹತೋಟಿ ಮಾಡುವುದು. ಈ ತರ ನಾವು ಬೇಸಾಯ ಕ್ರಮಗಳ ಜೊತೆಗೆ ಆ ರೋಗವನ್ನು ನಾವು ಹತೋಟಿ ಮಾಡಿದ್ರ ಇನ್ನು ಹೆಚ್ಚಿನ ಇಳುವರಿನ 1 ಎಕರೆಗೆ ಸುಮಾರಾಗಿ ನಾವು ರಾಗಿ ಹಾಕಿದ್ರೆ ಮಿನಿಮಮ್ ಅಂದ್ರೂ 12-14 ಕ್ವಿಂಟಲ್ ಇಳುವರಿ ಬರ್ತದೆ. ಸರಿಯಾದ ಬೇಸಾಯ ಕ್ರಮಗಳ ಅಂದ್ರೆ ಇನ್ನು ಹೆಚ್ಚಿನ ಇಳುವರಿನ ಪಡ್ಕೋಬಹುದು ಅಂತ ಆ ರೈತರಿಗೆ ನಾನು ತಿಳಿಸ್ತೇನೆ. ಒಳ್ಳೇದೆ ಸರ್, ರಾಗಿಯಲ್ಲಿ ಏನೇನು ಒಂದು ಬೇಸಾಯ ಕ್ರಮಗಳನ್ನ ಮಾಡಿದ್ರೆ ಒಳ್ಳೆ ಇಳುವರಿ ಪಡಿಬಹುದು, ಮತ್ತೆ ಸಾಮಾನ್ಯವಾಗಿ ಬರುವಂತ ರೋಗಗಳು ಮತ್ತೆ ಕೀಟಗಳ ಬಗ್ಗೆನೂ ಹೇಳಿದ್ರೆ ಅವನ್ನ ಯಾವ ರೀತಿ ತೋಟಿ ಮಾಡಬಹುದು ಅನ್ನೋದ್ರ ಬಗ್ಗೆನೂ ತಿಳಿಸಿಕೊಟ್ರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ರಾಗಿ ಬೆಳೆಯ ಬೇಸಾಯ ಕ್ರಮಗಳು ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾಗಿರುವ ಡಾಕ್ಟರ್ ರುದ್ರಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಇದೀಗ ಜನಪದ ಗೀತೆ. ನಿನ್ನ ತಂದೆ ತಾಯಿ ಸುಖದೊಳಿ ಹರೇನ